ಕೇಳಬಹುದು. ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 0853222333 ಇನ್ನೊಂದು ಸಂಖ್ಯೆ 9449817322 ಈ ಒಂದು ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮೀನು ಸಾಕಾಣಿಕೆ ಬಗ್ಗೆ, ಮೀನುಗಾರಿಕೆ ಇಲಾಖೆ ಯೋಜನೆಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಶರಣಬಸವರಿಗೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಒಂದು ಕರೆ ಬರ್ತಾ ಇದೆ ನೋಡಮ್ಮ. ಹಲೋ ಹಲೋ ಹಲೋ ಸರ್. ಹಾ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು? ಹಾ ನರೇಂದ್ರ ಅವರು. ಕೇಳಿ, ಮೀನುಗಾರಿಕೆ ಬಗ್ಗೆ ಇಲಾಖೆ ಯೋಜನೆಗಳ ಬಗ್ಗೆ ಏನ್ ಮಾಹಿತಿ ಬೇಕಾಗಿತ್ತು ತಮಗೆ? ಕೇಳಿ, ಪ್ರಶ್ನೆ ಏನು ಕೇಳಿ. ಈಗ ಈ ವರ್ಷ ಸ್ಕೀಮ್ ಏನ ಸರ್ ಸಂಡ ಐತ್ರಿ ಸರ್ ಮೀನುಗಾರಿಕೆ ಇಲಾಖೆಯಿಂದ? ಹ್ಮ್ ಈ ವರ್ಷ ಸರ್ ಹ್ಮ್ ಸಂಡ ರೈತ ಸಂಡ ರೈತಿಗೆ ಯಾವ ಸ್ಕೀಮ್ಗಳಿದಾವೆ? ಹ್ಮ್ ಹೇಳ್ತಾರೆ ನಿಮಗೆ ಶರಣ ಬಸವರು. ನಮಸ್ಕಾರ ನರೇಂದ್ರ ಅವರೇ. ಮೀನುಗಾರಿಕೆ ಇಲಾಖೆಯಿಂದ ಮುಖ್ಯವಾಗಿ ರೈತರಿಗೆ ನಾವು ಕೊಡುವಂತ ಯೋಜನೆ ಏನಿದೆ ಅಂತಂದ್ರೆ, ಮೀನು ಕೃಷಿ ಮಾಡ್ತಕ್ಕಂಥದ್ದು. ಮೀನು ಕೃಷಿ ಅಂದ್ರೆ ತಮ್ಮ ಸ್ವಂತ ಜಮೀನಿನಲ್ಲಿ ಕೊಳ ನಿರ್ಮಾಣ ಮಾಡಿ ಏನು ಅದರಲ್ಲಿ ನೀವು ಮೀನು ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ ಸಹಾಯಧನ ಇದೆ. ವಿಶೇಷವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಕೊಳ ನಿರ್ಮಾಣಕ್ಕಾಗಿ ಅಂದ್ರೆ ಮಾಮೂಲಿ ನೀವು ಜಮೀನಿನಲ್ಲಿ ಅದು ಏನು ಸವಳು ಅಥವಾ ಜೌಗು ಇಲ್ಲ ಅಂತಂದ್ರೆ ಒಂದು ಹೆಕ್ಟೇರ್ಗೆ 11 ಲಕ್ಷದವರೆಗೂ ಸಬ್ಸಿಡಿ ಇದೆ. ಅದರಲ್ಲಿ 11 ಹೆಕ್ಟೇರ್ ಯೂನಿಟ್ ಕಾಸ್ಟ್ ಇರುತ್ತೆ. ಅದಕ್ಕೆ ಜನರಲ್ ರೈತರಿಗೆ, ಸಾಮಾನ್ಯ ರೈತರಿಗೆ 40% ಸಹಾಯಧನ ಬರುತ್ತೆ. ಅಂದರೆ ಒಂದು ಹೆಕ್ಟೇರ್ಗೆ 4,40,000, ಮತ್ತು SC ST ಮತ್ತು ಮಹಿಳೆ ಯಾವುದೇ ವರ್ಗದ ಮಹಿಳೆ ಆಗಿದ್ದರೂ ಕೂಡ ಅವರಿಗೆ 60% ಸಹಾಯಧನ ಬರ್ತದೆ. ಅದಲ್ಲದೇ ಬಯೋಫ್ಲಾಕ್ ಮತ್ತು RAS ಅಂತ ಹೊಸ ತಂತ್ರಜ್ಞಾನಗಳನ್ನು ಕೂಡ ರೈತರು ತಮ್ಮ ಹೊಲಗಳಲ್ಲಿ ಅಳವಡಿಸಿಕೊಂಡು ಅಂತ ಒಂದು ಘಟಕಗಳನ್ನು ಮಾಡಿದಲ್ಲಿ ಅದಕ್ಕೂ ಕೂಡ ಸಹಾಯಧನ ಸಿಗ್ತದೆ. ನರೇಂದ್ರ ಅವರೇ, ಬಯೋಫ್ಲಾಕ್, ಬಯೋಫ್ಲಾಕ್ ಅಂದ್ರೆ ಈಗ ನೀವು ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ಈಗ ಬಯೋಫ್ಲಾಕ್ ಮತ್ತೆ RAS ಅಂತ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೂಡ ತಾವು ಮೀನು ಸಾಕಾಣಿಕೆ ಮಾಡಬಹುದು. ಇದು ಏನು ಅಂತಂದ್ರೆ, ನೀವು ಕೆರೆಯಲ್ಲಿ ಮಾಡೋದಾದ್ರೆ ನೀವು 1 ಎಕರೆನೋ 2 ಎಕರೆನೋ 3 ಎಕರೆನೋ ಮಾಡುವಂತ ಒಂದು ಏನು ಜಾಸ್ತಿ ಸ್ಥಳ ಬೇಕು ಮತ್ತೆ ನೀರು ಕೂಡ ಬೇಕು. ಆದ್ರೆ ಈ ಬಯೋಫ್ಲಾಕ್ ತಂತ್ರಜ್ಞಾನ ಏನಿದೆ ಇದರಲ್ಲಿ, ನೀವು ಕಡಿಮೆ ಸ್ಥಳದಲ್ಲಿ ನೀವು ಏನು ಕಡಿಮೆ ಸ್ಥಳ ಮತ್ತು ಕಡಿಮೆ ನೀರಿನಲ್ಲಿ ನೀವು ಮೀನನ್ನು ಸಾಕಾಣಿಕೆ ಮಾಡಬಹುದು. ನೀವು ಏನಿದೆ ಇದರಲ್ಲಿ ಏನು ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ, ಏನು ಫಿಶ್ ಅಲ್ಲಿ ನಾವು ಫಿಶ್ ಕಲ್ಚರ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಜಾಸ್ತಿ ನಮಗೆ ಆಹಾರಕ್ಕೆ ಹೆಚ್ಚು ನಾವು ವೆಚ್ಚ ಮಾಡ್ತೀವಿ. ಆ ಒಂದು ಆಹಾರದಲ್ಲಿ ಆಗುವಂತ ಏನು ವೇಸ್ಟೇಜ್ ಅನ್ನ ಮತ್ತು ಫಿಶ್ ಇಂದ ಬರ್ತಕ್ಕಂತ ಒಂದು ಏನು ಎಕ್ಸ್ಕ್ರೀಟ ಏನಿರುತ್ತೆ ಅದನ್ನ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ನಾವು ಅದು ಆಹಾರವಾಗಿ ಬಳಕೆ ಆಗುತ್ತೆ. ಹಾಗಾಗಿ ನಾವು ಕಡಿಮೆ ಸ್ಥಳದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುವಂತ ಸುಮಾರು ಒಂದು 150-200 meters ಸ್ಕ್ವೇರ್ ಮೀಟರ್ ಸ್ಥಳದಲ್ಲೇ ನಾವು ಸುಮಾರು 1.5-2 tons ಅಷ್ಟು ಮೀನನ್ನು ಉತ್ಪಾದನೆ ಮಾಡಬಹುದು. ಕಡಿಮೆ ಸ್ಥಳದಲ್ಲೇ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡಬಹುದು. ಇದರಲ್ಲಿ ಬೇರೆ ಬೇರೆ ಘಟಕಗಳಿರ್ತದೆ. ಇದರಲ್ಲಿ ಏನು ದೊಡ್ಡ ಘಟಕ, ಮಧ್ಯಮ ಘಟಕ ಮತ್ತು ಸಣ್ಣ ಘಟಕ. ಹಿತ್ತಲಲ್ಲೂ ಕೂಡ ಘಟಕಗಳನ್ನು ಮಾಡಬಹುದು. ಹಿತ್ತಲಲ್ಲಿ ಮಾಡುವಂತ ಘಟಕಗಳಿಗೆ ಅದರದ್ದು ಯೂನಿಟ್ ಕಾಸ್ಟ್ ಏನಿದೆ 50,000 ಇದೆ. ಅದಕ್ಕಿಂತ ಒಂದು ಏನು ಸಣ್ಣ ಘಟಕ ಅಂತಂದ್ರೆ ಅದರಲ್ಲಿ 7.5 lakh ಯೂನಿಟ್ ಕಾಸ್ಟ್ ಇದೆ. ಮತ್ತೆ ಮಾಧ್ಯಮ ಗಾತ್ರದ ಇದಕ್ಕೆ 25 lakh ಮತ್ತೆ ಅದಕ್ಕಿಂತ ದೊಡ್ಡ ಇದಕ್ಕೆ 50 lakh ಯೂನಿಟ್ ಕಾಸ್ಟ್ ಇದೆ. ಪ್ರತಿಯೊಂದಕ್ಕೂ ಕೂಡ 40-60 ಅಂದ್ರೆ ಸಬ್ಸಿಡಿ ಏನಿರುತ್ತೆ ಯೂನಿಟ್ ಕಾಸ್ಟ್ಗೆ 40% ಸಾಮಾನ್ಯ ರೈತರಿಗೆ ಮತ್ತು ಮಹಿಳೆ SC ST ಗೆ 60% ಸಹಾಯಧನ ಇರುತ್ತೆ. ಹಾ ಅದು 50,000 ಆಗುತ್ತೆ ಅಂತದನ್ನು ಕೂಡ ತಾವು ಅಂದ್ರೆ ನಿಮಗೆ ಹೆಚ್ಚಿನ ಇದನ್ನ ಮಾಡೋದಕ್ಕಿಂತ ಮೊದಲು ಹಿತ್ತಲಿನಲ್ಲಿ ನೀವು ಮಾಡಿ ನೋಡಿ ಅದರಲ್ಲಿ ತಮಗೆ ಸಕ್ಸಸ್ ಲಾಭದಾಯಕ ಇದೆ ಮೀನುಗಾರಿಕೆ ಅಂತ ಅನಿಸಿದ್ರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. RAS ಅಂದ್ರೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ. ಇದು ಬಯೋಫ್ಲಾಕ್ ಏನಿದೆ ಅದೇ ಸೇಮ್ ತಂತ್ರಜ್ಞಾನನೇ ಇರುತ್ತೆ. ಅದರಲ್ಲಿ ಬಯೋಫ್ಲಾಕ್ ಅಲ್ಲಿ ಏನ್ ಮಾಡ್ತೀವಿ ನಾವು ವಾಟರ್ ಅನ್ನ ರೀಯೂಸ್ ಮಾಡಲ್ಲ, ಬಟ್ ಇದರಲ್ಲಿ ರೀಯೂಸ್ ಮಾಡ್ತೀವಿ ಅದನ್ನೇ ವಾಟರ್ನೇ ಮತ್ತೆ ರೀಸರ್ಕ್ಯುಲೇಟ್ ಮಾಡಿ ಮತ್ತೆ ಅದನ್ನ ನಾವು ಆ ಘಟಕಗಳಿಗೆ ಬಳಸ್ತೀವಿ. ಅದರಲ್ಲಿ ಹೌದು ಹೌದು ಒಳ್ಳೇದು. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ. ಹಾ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಮ್ಮ ಹೆಸರು ನರೇಶ್ ರೆಡ್ಡಿ ಅಂತೇಳಿ ಕಲಬುರಗಿಂದ ಮಾತಾಡ್ತೀನಿ ಸರ್. ಕಲಬುರಗಿಂದ ನರೇಶ್ ರೆಡ್ಡಿ ಅವರೇ, ಕೇಳಿ. ಸರ್ ನಮ್ ಸರ್ ಮೀನುಗಾರಿಕೆ ಬಗ್ಗೆ ಮಾತ್ರ ಮಾತಾಡ್ಬೇಕಾ ಸರ್? ನಮ್ ಕೃಷಿ ಮೀನುಗಾರಿಕೆ ಬಗ್ಗೆ ಮಾತ್ರ. ಮೀನುಗಾರಿಕೆ ಅಂದ್ರೆ ನೀವು ಕಲಬುರ್ಗಿಯಿಂದ ಮಾಡಿರಿ, ಏನ್ ಮಾಹಿತಿ ಬೇಕು ಹೇಳಿ. ಮಾಹಿತಿ ಅಂದ್ರೆ ಅದು ಬಹಳಷ್ಟು ಮಾಹಿತಿ ಇರುತ್ತೆ, ಹೇಳಿಕಾಗಲ್ಲ. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಮೀನು ಸಾಕಾಣಿಕೆ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಸರ್. ಮೀನು ಸಾಕಾಣಿಕೆ ಬಗ್ಗೆ ಈಗ ಹೇಳಿದ್ರೆ ನಮ್ಗೆ ಏನ್ ಸವಲತ್ತು ಸಿಗುತ್ತದೆ ಅದರಿಂದ ಅಂತ ಕೇಳ್ತಾರೆ. ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬಿಡಿ ಸರ್. ನರೇಶ್ ಅವರೇ, ಅದೇ ನಾನು ಈಗಾಗಲೇ ಹಿಂದಿನ ರೈತರು ಕೂಡ ಮಾಡಿದ್ರು, ಅದು ಮೀನು ಸಾಕಾಣಿಕೆಗೆ ಏನಿದೆ? ಹಲೋ, ಹಾ ಹೇಳಿ. ಹಾ ಕೇಳಿಸ್ತಾ ಇಲ್ವಾ? ಅದೇ ಮೀನು ಸಾಕಾಣಿಕೆಗೆ ಏನಿದೆ, ನಾನು ಈಗಾಗಲೇ ಹಿಂದಿನ ರೈತರು ಕೂಡ ನಾನು ಹೇಳ್ತಾ ಇದ್ದೆ, ಒಂದು ಹೆಕ್ಟೇರ್ಗೆ 11 ಲಕ್ಷದವರೆಗೂ ಸಾಧನೆ ಇದೆ. ಅದೇ ಸವಳು ಮತ್ತೆ ಜೌಗು ಭೂಮಿ ಅಂದ್ರೆ ಸೆಲೈನ್ ಮತ್ತೆ ಆಲ್ಕಲೈನ್ ವಾಟರ್ಸ್ ಅಂತ ಏನ್ ಹೇಳ್ತೀವಿ, ಆ ತರದ ಜಮೀನ್ ಏನಾದ್ರು ಇದ್ರೆ 14 ಲಕ್ಷ ಯೂನಿಟ್ ಕಾಸ್ಟ್ ಇದೆ. ಅದಕ್ಕೆ ಶೇಕಡ 40% ಸಾಮಾನ್ಯ ವರ್ಗದ ರೈತರಿಗೆ ಮತ್ತು 60% SC/ST ಮತ್ತೆ ಮಹಿಳೆಯ ರೈತರಿಗೆ ಸಹಾಯಧನ ಸಿಗ್ತದೆ. ಮತ್ತೆ ನೀವು ಲೋನ್ ಬಗ್ಗೆ ಏನೋ ಕೇಳ್ತಾ ಇದ್ರಿ, ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನು ರೈತರಿಗೆ ಕೊಡ್ತಾ ಇದಾರೆ, ಅದನ್ನ ಕೇಂದ್ರ ಸರ್ಕಾರ ಮೀನುಗಾರರಿಗೂ ಕೂಡ ಅನ್ವಯ ಮಾಡಿದೆ. ಸೊ ಅದರಲ್ಲಿ ನೀವು ಏನು ನಿಗದಿತ ಸಮಯದಲ್ಲಿ ಕಂತನ್ನು ಕಟ್ಟಿದಲ್ಲಿ ಅದಕ್ಕೆ ಏನು ಬಡ್ಡಿಯಲ್ಲಿ ವಿನಾಯಿತಿ ಕೂಡ ಇರ್ತದೆ. ಅದು ಕಿಸಾನ್ ಕ್ರೆಡಿಟ್ ಅನ್ನ ನೀವು ಮೀನುಗಾರಿಕೆಗೆ ಕೂಡ ಅದನ್ನ ನೀವು ಉಪಯೋಗಿಸ್ಕೋಬಹುದು. ಹೌದು, ಇಲಾಖೆಗೆ ಮೀನುಗಾರಿಕೆಗೆ ನೀವು ಕೊಡೋದಾದ್ರೆ ಅರ್ಜಿ ಮೀನುಗಾರಿಕೆ ಇಲಾಖೆಗೆ ಕೊಟ್ಟರು, ಅವರು ಬ್ಯಾಂಕಿಗೆ ಕೊಡ್ತಾರೆ, ಅದು ಬ್ಯಾಂಕ್ ಇಂದ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಒಳ್ಳೇದು, ಧನ್ಯವಾದ. ಸರ್ ಈಗ ತಾವು ಹೇಳ್ತಾ ಇದ್ರೆ ಒಂದ್ ಮುಂದಿನ ಕರೆ ಇದೆ. ಹಲೋ, ಕೇಳಿ ಪ್ರಶ್ನೆ. ಎಲ್ಲಿಂದ ರೀ? ನಾವು ಕನ್ನಮಡಿಯಿಂದ ಸರ್, ಬಿಜಾಪುರ ತಾಲೂಕು. ಕಣ್ಣಮಡಿ ಬಿಜಾಪುರಿಂದ ಮಾಡಿದ್ರಿ? ತಮ್ಮ ಹೆಸರು? ಬಿಜಾಪುರ್ ಸರ್. ಹಾ ಕೇಳಿ, ಪ್ರಶ್ನೆ ಕೇಳಿ. ನಿಮ್ ಹೆಸರು ಏನ್ರಿ? ಮೀನು ಸಾಕಾಣಿಕೆ ಬಗ್ಗೆ ಕೇಳ್ಬೇಕು ಸರ್. ನಾವು ಮೀನು ಸಾಕಾಣಿಕೆ ಮಾಡ್ಬೇಕತ್ ಮಾಡಿರೇನು? ರೆಡಿ ಮಾಡಿದ್ರು ಸರ್, ಆಲ್ರೆಡಿ ಆಗಿ. ಕೇಳಿ ಪ್ರಶ್ನೆ, ಕೇಳಿ ಪ್ರಶ್ನೆ ಕೇಳಿ. ನಿಮ್ಗೆ ಏನ್ ಉತ್ತರ ಬೇಕು ಕೇಳಿ ಪ್ರಶ್ನೆ. ಅಂದ್ರ ಮೀನು ಈಗ ಬಿಡಾಕತ್ತೀವ್ರಿ ನಾವು. ಹ್ಮ್, ಅದಕ್ಕೆ ಸ್ವಲ್ಪ ನಾಳೆ ಅದು ಮಾರ್ಕೆಟ್ ಪ್ರಾಬ್ಲಮ್ ತೋರ್ಸಕತ್ತೀರಿ ನಮ್ಗೆ, ಅದು ಸ್ವಲ್ಪ ಫೇಲ್ ಆಗುವಂಗ್ ಬೇಕ್ರಿ ನಮ್ಗೆ. ಹ್ಮ್, ಹೇಳ್ತಾರ ನಿಮ್ಗೆ. ಅವರು ನಿಮ್ ಹೆಸರು ಏನ್ರಿ? ವಿಠಲ್ ಡ್ಯೂಟಿ ಅಂತ ಸರ್. ವಿಠಲ್ ಅವರು. ವಿಠಲ್ ಅವ್ರೆ, ಮೀನು ಸಾಕಾಣಿಕೆ ನೀವು ಮೀನ್ ಬೆಳೆಸ್ರಿ, ಮಾರುಕಟ್ಟೆ ಏನು ಇವಾಗ ಮೀನಿಗೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ಬೇಡಿಕೆ ಇದೆ. ಗ್ರಾಮಾಂತರ ಪ್ರದೇಶಗಳಿಂದ ಹಿಡ್ಕೊಂಡು ನಗರ ಪ್ರದೇಶವರೆಗೂ ಕೂಡ ಮೀನು ಏನು ಮೀನಿಗೆ ಸಾಕಷ್ಟು ಬೇಡಿಕೆ ಇದೆ. ತಮಗೆ ಗೊತ್ತಿರಬಹುದು, ಮೀನು ಒಂದು ಉತ್ಕೃಷ್ಟ ಪ್ರೋಟೀನ್ ಆಹಾರ ಅನ್ನೋದು, ಮತ್ತು ಅದರಲ್ಲಿ ಕಡಿಮೆ ಫ್ಯಾಟ್ ಇರತಕ್ಕಂಥ ಆಹಾರ ಇದೆ, ಅದರಲ್ಲಿ ಸಾಕಷ್ಟು ಬೇಡಿಕೆ ಇದೆ. ನೀವು ಏನು ಮೀನು ಬೆಳೆಸ್ರಿ, ನಿಮಗೆ ಸ್ಥಳದಲ್ಲೇ ಬಂದು ಮೀನನ್ನು ಅವರು ತಗೊಂಡೋಗ್ಲಿಕ್ಕೆ ಹಲವಾರು ಏನು ಮಾರಾಟಗಾರರು ಸಾಕಷ್ಟು ಜನ ಲಭ್ಯ ಇದ್ದಾರೆ. ನೀವು ನಿಮ್ಮ ಏನು ಬಿಜಾಪುರ್ನಲ್ಲಿ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಏನಿರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಬಿಜಾಪುರ್ನಲ್ಲೇ ಸಾಕಷ್ಟು ಜನ ಮಾರಾಟಗಾರರು ಇದ್ದಾರೆ. ಸಿಂದಿಗೆಯಲ್ಲಿದ್ದಾರೆ, ಬಿಜಾಪುರ್ನಲ್ಲಿದ್ದಾರೆ, ಸಾಕಷ್ಟು ಜನ ಮೀನು ಮಾರಾಟಗಾರರು ಇದ್ದಾರೆ. ಇಲಾಖೆಗೆ ಸಂಪರ್ಕ ಮಾಡಿದಲ್ಲಿ ನಿಮಗೆ ನಿಮ್ಮ ಮೀನು ಮಾರಾಟ ಮಾಡೋದ್ರ ಬಗ್ಗೆ ಇಲಾಖೆ ಕೂಡ ಕ್ರಮ ಕೈಗೊಳ್ತದೆ. ಮಾಡಿ ವಿಠಲವರೇ, ಒಳ್ಳೆ ಲಾಭ ಬರುತ್ತೆ, ಮಾಡಿ. ಒಳ್ಳೆಯದು, ಧನ್ಯವಾದ. ಶರಣ ಬಸವರೇ, ಮುಖ್ಯವಾಗಿ ತಾವು ಹೇಳಿದ್ರೆ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 1 ಹೆಕ್ಟೇರ್ ಮೀನು ಸಾಕಾಣಿಕೆಯನ್ನು ಮಾಡುವಂಥ ರೈತರಿಗೆ 11 ಲಕ್ಷ ಯುನಿಟ್ ಕಾಸ್ಟ್ ಇದೆ ಅಂತಕ್ಕಂಥದ್ದು. ಈಗ ರೈತರಿಗೆ 1 ಹೆಕ್ಟೇರ್ ಭೂಮಿ ಇರೋದಿಲ್ಲ, ಅವ್ರಿಗೆ 1/2 ಎಕರೆ ಮಾಡ್ಬೇಕಂತ ಮಾಡ್ತಾರೆ, 1 ಎಕರೆ ಮಾಡ್ಬೇಕಂತ ಮಾಡ್ತಾರೆ. 1/2 ಎಕರೆಯಿಂದ ಕೂಡ ಮಾಡ್ಬೋದು, 1/2 ಎಕರೆ, 1 ಎಕರೆ, 1.5 ಎಕರೆ. ಒಬ್ಬ ರೈತ 1/2 ಎಕರೆಯಿಂದ ಹಿಡಿದು 5 ಎಕರೆವರೆಗೂ ಕೂಡ ಮಾಡ್ಲಿಕ್ಕೆ ಒಬ್ಬ ರೈತನಿಗೆ ಮಿತಿ ಇದೆ. 5 ಎಕರೆ ಅಂದ್ರೆ 2 ಹೆಕ್ಟೇರ್ ವರೆಗೂ ಮಾಡ್ಲಿಕ್ಕೆ ಅವಕಾಶ ಇದೆ ರೈತರು, ಅಷ್ಟರವರೆಗೂ ಅವರು ಮಾಡಬಹುದು. ಅಂದ್ರೆ ಯುನಿಟ್ ಕಾಸ್ಟ್ ಅಂದ್ರೆ ಅದು ಡಿವೈಡ್ ಮಾಡಿ ಕೊಡ್ತಾರೆ ನೀವು ಹೇಗೆ? ಹೌದು, ಈಗ ಅವರು ಎಷ್ಟು ಎಕರೆ ಮಾಡ್ತಾರೆ ಅದರ ಪ್ರಕಾರ. ಈಗ ನಮ್ದು ಎಕರೆ, ಈಗ ಹೆಕ್ಟೇರ್ಗೆ 11 ಲಕ್ಷ ಇತ್ತಂದ್ರೆ ಅವ್ರದ್ದು ಎಷ್ಟು ಆಗುತ್ತೆ ಅಷ್ಟು ಮೆಜರ್ಮೆಂಟ್ ಮಾಡಿ ಅದರ ಪ್ರಕಾರ ನಾವು ಅವ್ರ ಅಳತೆ ಪ್ರಕಾರ ನಾವು ಅವ್ರಿಗೆ ಸಹಾಯಧನವನ್ನು ಕೊಡ್ತೇವೆ. ಈಗ ಒಬ್ಬ ರೈತ ಮೀನು ಕೃಷಿಯನ್ನ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬಂದಾಗ ಇಲಾಖೆಗೆ ಸಂಪರ್ಕ ಮಾಡಿದಾಗ ಅವರಿಗೆ ನೀವು ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀರಿ, ಯಾವ ರೀತಿ ಪ್ರೊಸೀಡ್ ಆಗ್ತಿರಲ್ಲ ಮುಂದೆ? ಅವರು, ನಾವು ಮೊದಲು ಏನಿದೆ, ನಾವು ಅರ್ಜಿಗಳನ್ನು ಕರಿತೀವಿ. ಮೊಟ್ಟ ಮೊದಲನೇದಾಗಿ ಅರ್ಜಿಗಳನ್ನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಂದು ಸಮಯವನ್ನು ನಿಗದಿ ಮಾಡಿ ಅರ್ಜಿಗಳನ್ನು ಕರಿತೇವೆ. ಆ ಅರ್ಜಿ ಬಂದ ನಂತರ ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವ್ರದ್ದು ಜಮೀನು ಮತ್ತೆ ಅವ್ರದ್ದು ಮಣ್ಣು ನೀರು ಮೀನು ಕೃಷಿಗೆ ಯೋಗ್ಯವಾಗಿದೆಯೋ ಇಲ್ಲೋ ಅಂತ ನೋಡಿ, ಅಂತ ಯಾರ್ಯಾರು ಯೋಗ್ಯವಾಗಿದ್ದಾರೆ, ಯಾರು ಅರ್ಹ ರೈತರಿದ್ದಾರೆ ಅಂತವನ್ನೆಲ್ಲ ನಾವು ಒಂದು ಜಿಲ್ಲಾ ಮಟ್ಟದ ಸಮಿತಿ ಅಂತಿದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಅಧಿಕಾರಿಗಳು ಮತ್ತೆ ಅದರಲ್ಲಿ ಎರಡು ಜನ ನಮ್ಮ ಏನು ಮೀನುಗಾರಿಕೆಗೆ ಸಂಬಂಧಪಟ್ಟವರು ಇಬ್ಬರು ಕೂಡ ಅದರಲ್ಲಿ ಆ ಒಂದು ಇದರಲ್ಲಿ ಇರ್ತಾರೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ಎಕ್ಸ್ಪರ್ಟ್ಸ್ ಕೂಡ ಆ ಒಂದು ಸಮಿತಿಯಲ್ಲಿ ಇರ್ತಾರೆ. ಒಂದು ನಿಮಿಷ, ಒಂದು ಕರೆ ಇದೆ, ನಂತರ ಮುಂದುವರಿಸೋಣ. ಹಲೋ, ಹಲೋ, ಹಾ ಕೇಳಿ, ಪ್ರಶ್ನೆ ಎಲ್ಲಿಂದ ರೀ? ರಾಯಚೂರಿಂದ. ರಾಯಚೂರು, ತಮ್ಮ ಹೆಸರು? ರವಿ. ರವಿ ಅವರು, ಕೇಳಿ, ಪ್ರಶ್ನೆ ಕೇಳಿ. ಸಬ್ಸಿಡಿ ಏನು ಕೊಡ್ತಾರೆ ಸರ್ ನಮಗೆ ಈಗ? ಸಬ್ಸಿಡಿ ಹೇಳಿದ್ರಲ್ಲ, ಈಗ 40 ಅಂದ್ರೆ ಒಂದು ಹೆಕ್ಟರ್ ನಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡಿದ್ರೆ 11 ಲಕ್ಷ ನೀಟ್ ಕಾಸ್ಟ್, ಅದರಲ್ಲಿ 40% ಸಬ್ಸಿಡಿ ಸಿಗತ್ತೆ ನಿಮಗೆ. 40% ಸಾಮಾನ್ಯ, 60% ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಗೆ ಶೇಕಡಾ 60%. ಎಸ್ ಸಿ ಎಸ್ ಟಿ ಅಂದ್ರೆ ಏನು ಸರ್? ಎಸ್ ಟಿ ಅಂದ್ರೆ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ರೈತರು, ಪಂಗಡದವರಿಗೆ. ವೀರಶೈವರಿಗೆ ಬರ್ತದ? ಇಲ್ಲ, ಅದು ಸಾಮಾನ್ಯನಲ್ಲಿ ಬರ್ತದೆ. ವೀರಶೈವರಿಗೆ 40% ಇರ್ತದೆ ಸಬ್ಸಿಡಿ. ಈಗ ನಿಮ್ಮಲ್ಲಿ ಸೌಲಭ್ಯ ಇದೆ ಸಿಗ್ತಾವ ಮೀನುಗಳಿಗೆ? ಸಿಗ್ತಾವಲ್ರಿ, ಅರ್ಜಿಯನ್ನು ಕರೆದಾಗ ಅಪ್ಲೈ ಕರೆದಾಗ ನೀವು ಅರ್ಜಿ ಕೊಡ್ರಿ, ಅಥವಾ ನಾವು ಅರ್ಜಿ ಕರೆದೇ ಇದ್ರು ಕೂಡ ನೀವು ಇಲಾಖೆಗೆ ಅರ್ಜಿ ಕೊಟ್ಟಲ್ಲಿ ನಾವು ಮುಂದೆ ಯಾವಾಗ ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ನಾವು ಅನುಮೋದನೆ ಪಡೆದು ನಿಮಗೆ ವರ್ಕ್ ಆರ್ಡರ್ ಕೊಡ್ತೀವಿ, ನೀವು ಅದನ್ನ ಕೃಷಿ ಕೊಳ ನಿರ್ಮಾಣ ಮಾಡಿ ನಿಮ್ಮ ಅದರಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು. ಈಗ ಅದೇನಾದ್ರು ಟ್ರೈನಿಂಗ್ ಕೊಟ್ಟಾರಲ್ಲ, ಯಾವ ಟ್ರೈನಿಂಗ್ ರೀ? ಮೀನುಗಾರಿಕೆ ಕುರಿತು ನಿಮಗೆ, ಮೀನುಗಾರಿಕೆ ನೀವು ಪ್ರಾರಂಭ ಮಾಡಬೇಕು ಅಂತ ನಿಮಗಿದ್ರೆ ನಿಮಗೆ ಅದ್ರ ಬಗ್ಗೆ ತರಬೇತಿ ಕೊಟ್ಟಿರ್ತಾರ, ಆ ಒಂದು ತರಬೇತಿಯಲ್ಲಿ ನೀವು ಏನು ಜ್ಞಾನ ಪಡೆದುಕೊಂಡಿರ್ತೀರಿ ಅದನ್ನ ಬಳಸಿಕೊಂಡು ನೀವು ಮೀನು ಕೃಷಿ ಮಾಡಬಹುದು ನಿಮ್ಮ ಜಮೀನಿನಲ್ಲಿ. ಮತ್ಸ್ಯ ಸಂಪದ ಯೋಜನೆ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಹೌದು. ಬೆನಿಫಿಟ್ ಹೆಂಗ ಸರ್, ಏನು ಅರ್ಥವಲ್ಲ? ಅಲ್ಲ, ನೀವು ಅದನ್ನ ಕೆರೆ ಮಾಡ್ಬೇಕಲ್ಲ, ನೀವು ಮೀನ್ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ನೀರು ನಿಲ್ಲಿಸ್ಬೇಕಲ್ಲ, ನೀರಲ್ಲಿ ನೀವು ಮೀನ್ ಸಾಕ್ಬೇಕು, ಮೊದಲು ಕೆರೆ ಮಾಡ್ಬೇಕು, ಕೆರೆ ಮಾಡಿ ಅದರಲ್ಲಿ ನೀರು ತುಂಬಿಸಿ ನೀವು ಮೀನ್ ಮರಿಯನ್ನ ಬಿತ್ತನೆ ಮಾಡಿ ಅದಕ್ಕೆ ಆಹಾರ ಕೊಟ್ಟು ವೈಜ್ಞಾನಿಕವಾಗಿ ಮೀನು ಕೃಷಿ ಮಾಡ್ಬೇಕು, ಅದಕ್ಕೆ ನಿಮಗೆ ಸಬ್ಸಿಡಿ ಸಿಗ್ತದೆ. ಒಳ್ಳೇದು ರವಿ ಅವರೇ, ಧನ್ಯವಾದ. ತಾವು ಹೇಳ್ತಾ ಇದ್ರೆ ಸರ್, ಈಗ ನಾವು ಅರ್ಜಿ ಕರಿತೀವಿ, ಅರ್ಜಿಗಳನ್ನ ಸ್ಕ್ರೂಟ್ನಿ ಮಾಡ್ತೀವಿ, ಮಾಡಿದ ನಂತರ ಮುಂದುವರಿತೀವಿ ಅಂತಕ್ಕಂಥದ್ದು, ಅರ್ಜಿ ಕರೆದಾಗ ಸುಮಾರು ಬಹಳಷ್ಟು ಅರ್ಜಿಗಳು ಬಂತಂದ್ರೆ ಏನ್ ಮಾಡ್ತೀರಿ? ಈಗ ಅರ್ಜಿ ಕೊಟ್ಟವ್ರಿಗೆಲ್ಲ ನಾವು ಏನಿದೆ ಅದರಲ್ಲಿ ನಾವು ರಿಜೆಕ್ಟ್ ಮಾಡುವಂತ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಕೊಡ. ಎಲ್ಲ ಎಷ್ಟು ರೈತರ ಅರ್ಜಿಗಳು ಬರ್ತವೆ ಅದನ್ನ ನಾವು ಅಂದ್ರೆ ಅವರು ಅರ್ಹರಿದ್ರು ಅಂದ್ರೆ ಮೀನು ಕೃಷಿ ಮಾಡ್ಲಿಕ್ಕೆ ಅವ್ರ ಜಮೀನು ಮತ್ತೆ ನೀರು ಅವ್ರದ್ದು ಅರ್ಹರಿದ್ರು ಅಂತಂದ್ರೆ ಅವ್ರನ್ನೆಲ್ಲ ನಾವು ಏನು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅನುಮೋದನೆ ಮಾಡಿ ನಾವು ಇಷ್ಟು ನಮಗೆ ಬೇಡಿಕೆ ಇದೆ ಅಂತೇಳಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ರಾಜ್ಯ ಮಟ್ಟದಿಂದ ಅವರು ಎಲ್ಲಾ ಜಿಲ್ಲೆಗಳದ್ದು ಕ್ರೋಢೀಕರಣಗೊಳಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಒಂದು ಆಕ್ಷನ್ ಪ್ಲಾನ್, ಟೆಂಟೇಟಿವ್ ಆಕ್ಷನ್ ಪ್ಲಾನ್ ಮಾಡಿ ಕಳಿಸ್ತಾರೆ. ಅದರ ಪ್ರಕಾರ ನಮಗೆ ಕೇಂದ್ರ ಸರ್ಕಾರದಿಂದ ಗುರಿ ಬಂದಾಗ ನಾವು ಅದನ್ನ ಮಾಡಬೇಕಾಗಿತ್ತು. ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಏನಿದೆ, 5 ವರ್ಷದ ಯೋಜನೆ ಇದು, 2024 ಕೂಡ ನಮಗೆ ಅವಕಾಶ ಇದೆ. ಈ ವರ್ಷ ನಮಗೆ ಆಗದೆ ಇದ್ರು ಕೂಡ ನಾವು ಮುಂದಿನ ವರ್ಷದಲ್ಲಿ ಅವರಿಗೆ ರೈತರಿಗೆ ನಾವು ಇದನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಹೇಗೆ ಅಲ್ಲಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಒಬ್ಬ ರೈತ ಯೋಜನೆ ಲಾಭ ಪಡ್ಕೋಬೇಕಂದ್ರೆ ಅರ್ಹತೆಗಳು ಏನೇನು ಇರಬೇಕು? ಅವನಿಗೆ ಅವರಿಗೆ ಜಮೀನು ಇರಬೇಕು, ನೀರಿರಬೇಕು, ಮಣ್ಣು ಅದು ಯೋಗ್ಯವಾಗಿರ್ಬೇಕು. ಅದಲ್ಲದೇ ಅದು ನಾವು ಏನು ಮಣ್ಣು ಮತ್ತೆ ನೀರು ಪರೀಕ್ಷಾದ ಸರ್ಟಿಫಿಕೇಟ್ಸ್ ತಗೊಳ್ತೀವಿ, ಮತ್ತೆ ಅವರದು ಒಂದು ಪ್ಲಾನ್ ಅಂಡ್ ಎಸ್ಟಿಮೇಟ್ ಅಂದ್ರೆ ಅವರು ಎಷ್ಟು ಇದರಲ್ಲಿ ಮಾಡ್ತಾರೆ ಒಂದು ಪ್ಲಾನು ಮ್ಯಾಪ್ ಅದನ್ನೆಲ್ಲ ತಗೊಳ್ತೀವಿ. ಅದನ್ನು ತಗೊಂಡು ಒಂದು ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಒಂದು ತಗೊಳ್ತೀವಿ ಬಾಂಡ್ ಪೇಪರ್ ಅಲ್ಲಿ. ಸೊ ಅಂದ್ರೆ 7 ವರ್ಷದವರೆಗೂ ಅವರು ಮೀನು ಕೃಷಿಯಲ್ಲಿ ತೊಡಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಅಗ್ರಿಮೆಂಟ್ ತಗೊಂಡು. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಎಲ್ಲಿಂದ ರೀ, ತಮ್ಮ ಹೆಸರು ಹೇಳ್ರಿ? ನಾವು ವಿಜಯರ್ ಜೇವರ್ಗಿ ತಾಲೂಕಿಂದ ಸಾಜನ್ ಪಟೇಲ್ ಅಂತ. ನಿಮ್ಮ ಹೆಸರು ರೀ? ಸಾಜನ್ ಪಟೇಲ್. ಸಾಜನ್ ಪಟೇಲ್, ಕೇಳಿ ಕೇಳಿ ಪಟೇಲ್ ರೀ, ಪ್ರಶ್ನೆ ಕೇಳ್ರಿ ಸರ್. ಈಗ ಮೀನು ಸಾಕಿದ್ರೆ ರೈತರಿಗೆ ಏನ್ ಲಾಭ ಅಂತ ನನ್ನ ಪ್ರಶ್ನೆ. ಮೀನು ಸಾಕಿದ್ರೆ ರೈತರಿಗೆ ಏನು ಲಾಭ? ಇದು ಒಳ್ಳೆ ಪ್ರಶ್ನೆ, ನಿಮ್ದು ಭಾರಿ ಪ್ರಶ್ನೆ ಇದೆ. ಹೇಳ್ತಾರೆ ಈಗ ಸಾಜನ್ ಪಟೇಲ್ ಅವರೇ, ಈಗ ಬೇರೆ ಬೇರೆ ನೀವು ಕೃಷಿ ಮಾಡ್ತೀರಿ, ಈಗ ಕೃಷಿ ಏನೋ ತೋಟಗಾರಿಕೆ ಅಥವಾ ರೇಷ್ಮೆ ಏನಾದರೂ ಮಾಡ್ತೀರಿ, ಆತರ ಇದು ಕೂಡ ಒಂದು ಏನು ಮೀನುಗಾರಿಕೆ ಕೂಡ ಇದೊಂದು ಉದ್ಯೋಗ. ಇದರಲ್ಲಿ ನೀವು ಏನಿದೆ ಅಂತಂದ್ರೆ ಮೀನು ಸಾಕಾಣಿಕೆ ಮಾಡಿ, ಈಗ ದೇಶದ ಜನಸಂಖ್ಯೆ ಇದು ಜಾಸ್ತಿ ಆಗ್ತಾ ಇದೆ, ಭೂಮಿ ಏನಾದ್ರು ಜಾಸ್ತಿ ಆಗುತ್ತಾ? ಜಾಸ್ತಿ ಆಗಲ್ಲ. ಸೊ ಹಾಗೆ ನಾವು ಬೆಳೆಯುವಂತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಭೂಮಿ ಏನು ಡಬಲ್ ಆಗಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ನಾವು ಇದನ್ನ ಅವರಿಗೆಲ್ಲ ಆಹಾರ ಕೊಡಬೇಕು ಅಂತಂದ್ರೆ ಇದು ಒಂದು ಪರ್ಯಾಯ ಮಾರ್ಗ. ಮೀನು ಸಾಕಾಣಿಕೆ ಕೂಡ ಒಂದು ಪರ್ಯಾಯ ಮಾರ್ಗ. ನಾವು ಮೀನು ಉತ್ಪಾದನೆ ಮಾಡಿ ಅದು ಹೆಚ್ಚಿನ ಪ್ರೋಟೀನ್ ಮತ್ತೆ ಏನು ಆರೋಗ್ಯಕ್ಕೆ ಒಳ್ಳೆಯ ಒಂದು ಆಹಾರ ಆಗಿರೋದ್ರಿಂದ ಅದನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಜನರಿಗೆ ಆಹಾರ ಕೊಡೋದ್ರ ಜೊತೆಗೆ ರೈತರಿಗೆ ಲಾಭ ಆಗುವಂತಹ ಇದು ಒಂದು ಯೋಜನೆ. ಸೊ ಅದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಂದ್ರೆ ರೈತರಿಗೆ ಅದನ್ನ ಕೆರೆ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳಿರ್ತಾವೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅದಕ್ಕೆ ಸಹಾಯಧನ ಕೊಡ್ತದೆ, ಪ್ರೋತ್ಸಾಹ ಕೊಡ್ತದೆ, ಸಹಾಯಧನ ರೂಪದಲ್ಲಿ ನಿಮಗೆ ಪ್ರೋತ್ಸಾಹ ಕೊಡ್ತದೆ. ಇದರಿಂದ ತಮಗೆ ಲಾಭದಾಯಕ ಆಗ್ತದೆ, ತಾವು ಆರ್ಥಿಕವಾಗಿ ಬೆಳಿಬಹುದು. ಮತ್ತೆ ಗ್ರಾಮೀಣ ಮಟ್ಟದ ನಮ್ಮ ರೈತರಿಗೆ ಏನಿದೆ ಅಥವಾ ನಿರುದ್ಯೋಗಿ ಯುವಕರಿಗೆ ಏನಿದೆ ಉದ್ಯೋಗ ಕೊಡುವಂತ ಒಂದು ಯೋಜನೆ ಕೂಡ ಇದಾಗಿದೆ. ತುಂಬಾ ಧನ್ಯವಾದ ಸರ್. ಒಳ್ಳೇದು ಸರ್, ತಾವು ಹೇಳ್ತಾ ಇದ್ರಿ ಈಗ ಇದಕ್ಕೇನು ಹಣಕಾಸಿನ ಒಂದು ನಿರ್ಬಂಧ ಏನಿಲ್ಲ, ಮಿತಿ ನಿಮ್ಗೆ ಏನಾದರೂ ಗುರಿ ಕೊಟ್ಟಿರ್ತಾರ ಮತ್ಸ್ಯ ಸಂಬಂಧ ಜಿಲ್ಲೆಗೆ ಇಷ್ಟಿಟ್ಟು ಗುರಿ ಅಂತ ಏನು ಆ ಥರ ಇಲ್ಲ? ಜಿಲ್ಲೆಗೆ ಈಗ ನಮಗೆ ಏನು ಅಂದರೆ ರಾಜ್ಯಕ್ಕೆ ಆ ವರ್ಷಕ್ಕೆ ಎಷ್ಟು ಬಂದಿರುತ್ತೆ ಅದರ ಪ್ರಕಾರ ನಮಗೆ ಗುರಿಗಳನ್ನು ಹಂಚಿಕೆ ಮಾಡ್ತಾರ. ಆ ಗುರಿಗಳನ್ನು ನಾವು ಸಾಧನೆ ಮಾಡಿದ್ದಲ್ಲಿ ಈಗ ಬೇರೆ ಜಿಲ್ಲೆಗಳಿಗೆ ಏನಾದರೂ ಅವರು ಸಾಧನೆ ಆಗಿಲ್ಲ ಅಂತಂದ್ರೆ ಅದನ್ನು ಮತ್ತೆ ರೀಅಲೋಕೇಟ್ ಮಾಡಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡುವಂತ ಸಾಧ್ಯತೆ ಇರ್ತದೆ. ಒಬ್ಬ ರೈತ ಕೊಳ ನಿರ್ಮಾಣ ಮಾಡಿ ನಿಮ್ಮ ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ರೀ? ಸರ್, ನನ್ನ ಹೆಸರು ಸಲೀಮ್ ಅಂತೇಳಿ, ಮಂಗಳೂರಿಂದ ಮಾತಾಡೋದು. ಸಲೀಮ್ ಅವರು ಮಂಗಳೂರಿಂದ ಕೇಳಿ, ಮಂಗಳೂರಿಂದ ಮಾಡಿದ್ದಾರೆ ಸಲೀಮ್ ಅವರು. ಕೇಳಿ, ಪ್ರಶ್ನೆ ಕೇಳಿ ಸಲೀಮ್ ಅವ್ರೆ. ಸರ್, ನಂದು ಒಂದು ಕ್ವಶನ್ ಏನಂತ ಹೇಳಿದ್ರೆ, ಸಪೋಸ್ ಈಗ ಮಹಿಳಾ ಒಬ್ರು ಅಭ್ಯರ್ಥಿ ಅಥವಾ ಮಹಿಳಾ ಒಬ್ರು ಕೃಷಿಕರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಈಗ ಒಂದು ಪ್ರಥಮ ವರ್ಷದಲ್ಲಿ ಅವ್ರ ಏನೇನು ಅದು ಸಬ್ಸಿಡಿ ಮಹಿಳೆಯರಿಗೆ ಸಿಗ್ತದೋ ಅದನ್ನ ತಗೊಂಡು ಮಾಡಿದ ನಂತರ, ಅಂದ್ರೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮುಗಿತು, ಎರಡನೇ ವರ್ಷದಲ್ಲಿ ಅವರು ಮತ್ತೆ ಅದೇ ಕೆಜಿಗೆ ಮರಿ ಹಾಕಿ ಮಾಡುವಂತ ಒಂದು ಕೃಷಿಯನ್ನು ಮುಂದುವರಿಸುವ ರೀತಿಯಲ್ಲಿ ಇರುವಾಗ ಅವ್ರಿಗೆ ಎರಡನೇ ವರ್ಷದಲ್ಲಿ ಏನಾದ್ರೂ ಈ ಮರಿ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಅದಕ್ಕೆ ತಿನ್ನುವಂತ ಆಹಾರದಲ್ಲಿ ಏನಾದ್ರೂ ಸರ್ಕಾರದಿಂದ ಸಬ್ಸಿಡಿಗಳು ಸಿಗುತ್ತವ ಎಂಬುದು ನನ್ನ ಒಂದು ಕ್ವಶನ್ ಸರ್. ಇಲ್ಲ, ಇದೇನಾಗಿದೆ, ಬೆನಿಫಿಟ್ಸ್ ಕೊಡ್ಬೇಕಾದ್ರೆ ಒಂದು ಸರಿ ಮಾತ್ರ ಕೊಡ್ತೇವೆ ನಾವು. ಒಬ್ಬ ರೈತರಿಗೆ ಪ್ರಥಮ ವರ್ಷದಲ್ಲಿ ಅವರಿಗೆ ಪ್ರೋತ್ಸಾಹದಾಯಕವಾಗಿರ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಮೊದಲನೇ ವರ್ಷದಲ್ಲಿ ನಾವು ಅದನ್ನ, ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ಇಲಾಖೆಗಳ ಯೋಜನೆ ಆಗಿರ್ಬೋದು, ಒಬ್ಬ ರೈತರಿಗೆ ಒಂದೇ ಘಟಕಕ್ಕೆ ಪುನಃ ಪುನಃ ಸಬ್ಸಿಡಿ ಕೊಡುವಂತದ್ದು ಕಾರ್ಯಕ್ರಮ ಇರೋದಿಲ್ಲ. ಬೇರೆ ಏನಾದ್ರೂ ಮಾಡಿದಾಗ, ಬೇರೆ ಘಟಕ ಏನಾದ್ರೂ ಮಾಡಿದ್ರೆ ಅದಕ್ಕೆ ಅವರು ಅಂದ್ರೆ ಈಗ ಬೇರೆ ಬೇರೆ ಮೀನು ಕೃಷಿ ಕೊಳ ಅಲ್ದೇನೆ ಅವರು ಆರ್ ಎ ಎಸ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ನಾವು ಸಹಾಯಧನ ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ, ಅಥವಾ ಮೀನು ಮಾರಾಟಕ್ಕೆ ಏನಾದ್ರು ಮಾಡಿದ್ರೆ ಅದರಲ್ಲಿ ಸಹಾಯಧನ ಕೊಡ್ಬೋದು. ಆರ್ ಎ ಎಸ್ ಅಂತಂದ್ರೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಈ ತರದ್ದು ಇರ್ತದೆ. ಸೊ ಅಂತದ್ದೇನಾದ್ರು ಘಟಕ ಮಾಡಿದಾಗ, ಆತರದ್ದೇನಾದ್ರು ಮಾಡಿದಾಗ. ಇನ್ನು ಒಂದ್ ಮೂರ್ ಕ್ವಶನ್ ಸರ್, ಎರಡೇ ಇನ್ನು ಕೇಳಲಿಕ್ಕಿಲ್ಲ. ಎರಡನೇದಾಗಿ ಈಗ ನಮ್ಗೆ ಸಪೋಸ್ ಈಗ ಪ್ರಥಮ ವರ್ಷದ ಒಬ್ರು ಮಹಿಳೆ ಒಬ್ರು ಪ್ರಥಮ ವರ್ಷದಲ್ಲಿ ಈಗ ಕೇಜ್ ಕಲ್ಚರ್ ಅಲ್ಲಿ ಸರ್ಕಾರ ಸಹಾಯಧನದಿಂದ ಅವರು ಏನಾದ್ರು ಫಿಶ್ ಹಾಕಿ ಏನಾದ್ರು ನಮ್ದು ಮಂಗಳೂರಲ್ಲಿ ಈಗ ಕಾಳಂಜಿಯನ್ನು ಹಾಕಿ ಈಗ ಸಾಕುವಂತ ಸಿಸ್ಟಮ್ಸ್ ವ್ಯಾಪಕವಾಗಿ ಉಂಟು ಮಂಗಳೂರಲ್ಲಿ. ಕಾಳಂಜಿ ಕಾಳಂಜಿ ಅಂದ್ರೆ ನಮ್ಮ ಸೀಬಾಕ್ ಇಲ್ಲಿ ಮೊಡವ ಅಂತ ಹೇಳ್ತಾರೆ. ಸಪೋಸ್ ಇನ್ ಬಿಟ್ವೀನ್ ಅಂದ್ರೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ನಂತರ ಮರಿ ಹಾಕಿ ಆದ ನಂತರ ಸಂಪೂರ್ಣವಾಗಿ ಯಾವುದೇ ಒಂದು ಕಾರಣದಲ್ಲಿ ರೋಗ ಬಂದು ಅಥವಾ ಏನಾದ್ರೂ ನೀರಿನ ಗುಣದಲ್ಲಿ ಏನೋ ಚೇಂಜ್ ಆಗಿ ಸತ್ತು ಹೋದ್ರೆ ಅದೇ ವರ್ಷದಲ್ಲಿ ಅವರು ಬೇರೆ ಮರಿ ಬೇರೆ ಜಾತಿಯ ಮರಿಗಳನ್ನು ಅಂದ್ರೆ ಈಗ ಸರ್ಕಾರದಿಂದ ಅನುಮೋದನೆಗೊಂಡ ಪ್ರಕಾರ ಹಾಕಿದ ಮರಿ ಸತ್ತು ಹೋಗಿ ಒಂದ್ ಎರಡು ಮೂರು ತಿಂಗಳ ನಂತರ ಹೊಸ ಮರಿಗಳನ್ನು ಯಾವ್ದಾದ್ರು ಬೇರೆ ಜಾತಿಯ ಮರಿಗಳನ್ನು ಹಾಕುವಾಗ ಸರ್ಕಾರದಿಂದ ಏನಾದ್ರು ಅದಕ್ಕೆ ನಮ್ಮ ತಿಳಿಸುವಂತ ವಿಷಯ ಅಥವಾ ಸರ್ಕಾರದವರು ನಮ್ಗೇನಾದ್ರು ಅದರಲ್ಲಿ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡೋದು ಏನಾದ್ರು ಆ ತರ ಏನಾದ್ರು ಸಿಸ್ಟಮ್ಸ್ ಇದೆಯಾ ಅಂತ ಸರ್ ನನ್ನ ಕ್ವಶನ್ ಸರ್. ಇಲ್ಲ, ಆ ತರದ ಈಗ ಒಂದ್ಸರಿ ನಿಮ್ಮ ಘಟಕಕ್ಕೆ ಕೊಟ್ಟ ನಂತರ ಅದು ಪರಿಹಾರ ಅಥವಾ ಆ ತರದ್ದು ಮತ್ತೆ ಅವರಿಗೆ ಕೊಡುವಂತದ್ದು ಇಲ್ಲ. ಪರಿಹಾರ ಅಲ್ಲ ಸರ್, ನಾನು ಕೇಳುದು ಪರಿಹಾರ ಅಲ್ಲ. ಸಪೋಸ್ ಸತ್ತು ಹೋಯ್ತು, ಇನ್ಬಿಟ್ಟು ಸತ್ತು ಹೋದಾಗ ಅವರಿಗೆ ಸರ್ಕಾರದ ಸಹಾಯಧನವನ್ನು ಪಡೆದು ಅವರು ಸ್ಟಾರ್ಟ್ ಮಾಡಿರ್ತಾರಲ್ವಾ, ಇನ್ಬಿಟ್ಟು ಸತ್ತು ಹೋಯ್ತು ಅಂತ ಇಟ್ಕೊಳ್ಳೋ, ಆಗ ನಮ್ಗೆ ಗೊಂದಲ ಇರ್ತದೆ. ಅಂದ್ರೆ ಇವರು ಏನಾದ್ರು ಪುನಃ ಮಾಯಾರಿಗೆ ಮಾರಾಟ ಮಾಡಿದ್ರಾ ಅಥವಾ ಸತ್ತಿದ್ಯಾ ಇಲ್ಲೋ ಏನಾದ್ರು ಅದ್ರ ಬಗ್ಗೆ ಒಂದು ಇದು ಬೇಕಾಗ್ತದಲ್ಲ, ಒಂದು ಡೇಟಾ ಬೇಕಾಗ್ತದಲ್ಲ, ಏನು ಆಗಿದೆ ಸರ್ಕಾರದಿಂದ ಸಹಾಯಧನ ಪಡೆದು ಹಾಕಿದಂತ ಮರಿ ಅದು ಸತ್ತಿದೆಯೋ ಅಥವಾ ಅವ್ರು ಬೇರೆಯವರಿಗೆ ಒಂದು ಉದಾಹರಣೆ ಹೇಳುದು, ಯಾರು ಬೇರೆಯವರಿಗೆ ಯಾರು ಮಾರಾಟ ಮಾಡಿದ್ದಾರಾ, ಅವ್ರು ಯಾವ ಕಾರಣದಿಂದ ಬದಲಾಯಿಸಿರ್ತಾರ ಅಂತ ಒಂದು ಮಾಹಿತಿ ಬೇಕಾಗ್ತಲ್ಲ ಸರ್ಕಾರದಲ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಗೆ. ಅದಕ್ಕೋಸ್ಕರ ಅಂದ್ರೆ ನಮ್ಮ ಸತ್ತಿರುವಂತಹ ವಿಷಯವನ್ನು ಸರ್ಕಾರಕ್ಕೆ ತಿಳಿಸುವ ಅಗತ್ಯ ಇದೆಯಾ ಅಥವಾ ಹೊಸ ಮರಿಗಳನ್ನು ಹಾಕುವಾಗ ಸರ್ಕಾರಕ್ಕೆ ತಿಳಿಸುವಂತ, ಇದು ಸಹಾಯದ ವಿಷಯದಲ್ಲ ಕೇಳುದು, ಮಾಹಿತಿ. ಅದೇನಿದೆ ಅಂತಂದ್ರೆ ತಾವು ಮಾಹಿತಿ ಕೊಡೋದಾದ್ರೆ ಕೊಡ್ಬೋದು. ಈಗ ಒಂದೇನಿದೆ, ನೀವು ಕೇಜ್ ಕಲ್ಚರ್ ಆಗಿರ್ಬೋದು ಅಥವಾ ಮೀನು ಕೃಷಿನೇ ಆಗಿರ್ಬೋದು, ಈಗ ಅದೇನಾಗುತ್ತೆ, ಲಾಭ ನಷ್ಟ ಏನಿದೆ ರೈತನಿಗೆ ಸಂಬಂಧಪಟ್ಟಿದ್ದಿರುತ್ತೆ. ನಾವು ಅದನ್ನ ಕೃಷಿಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ನಾವು ಸಹಾಯಧನ ಕೊಡ್ತೀವಿ. ರೈತ ಅದನ್ನ ಏನು ಬೆಳೆದ್ ಬಿಟ್ಟು ಸರಿಯಾದ ರೀತಿಯಲ್ಲಿ ಅವರಿಗೆ ಲಾಭ ಆಗ್ಲಿ ಅಂತಾನೆ ನಮ್ಮ ಉದ್ದೇಶ ಇರ್ತದೆ. ಈ ತರ ತಾವು ಹೇಳೋದಕ್ಕೆ ಯಾವುದೋ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಈಗ ಕಳ್ತನ ಆಗಿರ್ಬೋದು ಅಥವಾ ಯಾವ್ದೇ ಡಿಸೀಸ್ ಬಂದು ಸತ್ತೋಗಿ ಆ ತರದ ಏನಾರು ಆಗಿರ್ಬೋದು, ಆ ತರದಾದ್ರೆ ತಾವ ಅದು ಮಾಹಿತಿ ಕೊಟ್ರೆ ಒಳ್ಳೇದು, ಇಲ್ಲಾಂತಂದ್ರೆ ಅದು ಲಾಭ ನಷ್ಟ ರೈತನಿಗೆ ಬಿಟ್ಟಂತ ವಿಷಯ ಆಗಿರೋದ್ರಿಂದ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸಿಕೊಂತ ಅವಶ್ಯಕತೆ. ಕೊನೆಯದಾಗಿ ಒಂದು ವಿಷಯ ಹೇಳಿ ನಮಗೆ ಸ್ಟಾರ್ಟ್ ಮಾಡಿದಂತಹ ಯೋಜನೆ ಉಂಟಲ್ಲ, ನಿಜವಾಗಿಯೂ ನನ್ನ ಅಭಿಪ್ರಾಯ, ನಾನು ಈ ಫೀಲ್ಡ್ ಅಲ್ಲಿ ಒಂದು ವರ್ಷದಲ್ಲಿ ನಾನು ಒಂದೂವರೆ ವರ್ಷ ನೋಡಿದ ಪ್ರಕಾರ ನಿಜವಾಗ್ಲೂ ಸರ್ಕಾರ ಉಂಟಲ್ಲ ಈ ಯೋಜನೆಗಳನ್ನು ತಂದಿರೋ ಅತ್ಯಂತ ಉತ್ತಮ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಕೊಳ ಕೆರೆ ಕಟ್ಟೆಗಳಲ್ಲಿ ಅಥವಾ ನಮ್ಮ ನದಿಗಳಲ್ಲಿ ಈ ತರ ಮೀನು ಸಾಕಾಣಿಕೆ ಮಾಡಿ ಉಂಟಲ್ಲ, ಸರ್ಕಾರ ಸಹಾಯಧನ ಪಡೆಯದೆ ಎಷ್ಟು ಜನ ನನ್ನ ಪರಿಚಯ ತುಂಬಾ ಅದರಲ್ಲಿ ಅವರು ಅನುಕೂಲಸ್ಥರಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಟೆನ್ಷನ್ ಫ್ರೀ ಆಗಿ ಕೆಲವೊಬ್ರು ಕೆಲಸದಲ್ಲಿ ಇರುವವರೆಲ್ಲ ಬಿಟ್ಟು ಈ ಫೀಲ್ಡ್ ಅಲ್ಲಿ ಉಂಟಲ್ಲ, ಈಗ ಸ್ವಲ್ಪ ಸಂತೋಷವಾಗಿ ಅಂದ್ರೆ ಒಂದು ಹೊಸ ಒಂದು ಅಂದ್ರೆ ಇದೆಲ್ಲ ಹೊಸ ಒಂದು ಇದು ಕೃಷಿ ಅಲ್ವಾ, ಅದರಿಂದ ಸರ್ಕಾರ ಇದಕ್ಕೆ ಉತ್ತೇಜನ ಕೊಡುದು ನಿಜವಾಗ್ಲೂ ನಾವು ಅವರನ್ನ ಸರ್ಕಾರವನ್ನು ಅಭಿನಂದಿಸ್ತೇನೆ, ಮತ್ತೆ ಇದರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ತುಂಬಾ ತುಂಬಾ ಧನ್ಯವಾದಗಳು. ನಾನು ತುಂಬಾ ಫ್ರೀ ಆಫ್ ಮೈಂಡ್ ಅಲ್ಲಿ ಇದ್ದೇವೆ, ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ಒಂದು ಹೊಸ ನಮ್ಗೆ ಒಂದು ಸಂತೋಷ ನೀಡ್ತದೆ, ಇದಷ್ಟು ಸ್ಟ್ರೆಸ್ ಇಲ್ಲ, ಒಂದು ಉತ್ತಮ ಒಂದು ಒಂದು ಏನು ಸಿಸ್ಟಮ್ ಅಂತ ಹೇಳ್ತೇನೆ, ಕೃಷಿ ಅಂತ ಹೇಳ್ತೇನೆ ನನ್ನ ಒಂದು ಅಭಿಪ್ರಾಯದಲ್ಲಿ. ತುಂಬಾ ತುಂಬಾ ಧನ್ಯವಾದಗಳು ತಮ್ಮ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ನಾನು ಮೋರ್ ದನ್ 300 ಪೀಪಲ್ ಅನ್ನು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರನ್ನು ನಾನು ಮೀಟ್ ಮಾಡಿ ಅವರ ಅಭಿಪ್ರಾಯ ಕೇಳುವಾಗ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಯೋಜನೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾವು. ಯೋಜನೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಒಟ್ಟಾರೆ. ಡೆಫಿನೆಟ್ 100% ನಾನು ಈ ಫೋನ್ ಮಾಡಿದ ಒಂದೇ ಉದ್ದೇಶ ಅಂತ ಹೇಳಿದ್ರೆ ಒಳ್ಳೇದು. ನನ್ನ ಈ ಒಂದು ಆಸ್ ಎ ಫಾರ್ಮರ್ ಆಗಿ ಈ ಫೀಲ್ಡ್ ಅಲ್ಲಿ ಒಂದು ಫಾರ್ಮರ್ ಆಗಿ ನಾನು ನನ್ನ ಅನುಭವ ಹೇಳುದಂತ ಹೇಳಿದ್ರೆ ನಿಜವಾಗ್ಲೂ ಸರ್ಕಾರ ಈ ಒಂದು ಈ ತರ ಯೋಜನೆಗಳು ತರದು ಉಂಟಲ್ಲ ನಿಜವಾಗ್ಲೂ ಉತ್ತಮ ಒಂದು ವಿಷಯ. ಭಾರತದ ಟೋಟಲ್ ಒಂದು ಎಕಾನಮಿಗೆ ಇದೊಂದು ಒಳ್ಳೆಯ ಒಂದು ಒಂದು ವಿಷಯ. ಒಳ್ಳೇದು, ಧನ್ಯವಾದ. ಕರೆ ಮಾಡಿದಕ್ಕೆ ಧನ್ಯವಾದ. ಇದರಲ್ಲೇ ಒಂದು ವಿಷಯ ಹೇಳ್ತೇನೆ ಸರ್, ಇದು ಯಾಕೆ ಅಂತ ಹೇಳುದಂದ್ರೆ ನೋಡಿ, ಈಗ ಒಂದು ಕೆಜಿ ಕೆಲಸ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಒಬ್ಬ ಅದಕ್ಕೆ ಫುಡ್ ಹಾಕ್ಲಿಕ್ಕೆ ಅದು ನೋಡ್ಲಿಕ್ಕೆ ಅಂತ ಒಬ್ಬ ಕೆಲಸ ಒಬ್ಬನಿಗೆ ಕೆಲಸ. ಹೌದೌದೌದು, ಉದ್ಯೋಗ ಇದು ಸರ್ಕಾರದ ಉದ್ದೇಶನೇ. ಅದು ಸರ್ಕಾರದ ಉದ್ದೇಶ ಎಲ್ಲ ಗ್ರಾಮೀಣ ಪ್ರದೇಶದ ಯುವಕರಿಗೆ ಮತ್ತೆ ರೈತರಿಗೆ ಉದ್ಯೋಗ ಕೊಡುವಂತದ್ದು ಒಂದು ಸರ್ಕಾರದ ಉದ್ದೇಶ. ಅದೇ ರೀತಿ ಎಲ್ಲರಿಗೂ ಆಹಾರವನ್ನು ಒದಗಿಸುವಂತದ್ದು ನನ್ನ ಅನುಭವ ಹೇಳಿ ಸರ್, ಅನುಭವ ಹೇಳುದು. ಒಳ್ಳೇದ್ರಿ, ಒಳ್ಳೇದು. ಆ ಕರೆ ಬರ್ತಾ ಇದಾವ್ರಿ, ಸ್ವಲ್ಪ ಬೇಗ ಮುಗಿಸ್ಬೇಕು. ಧನ್ಯವಾದಗಳು. ಬಲೆ ಸರ್, ಬಲೆನೇ ಇರ್ತಾರಲ್ಲ ಸರ್, ಬಲೆ ಇರ್ತಾರಲ್ವಾ, ಬಲೆ ಒಯ್ಯುವನು ಅವನಿಗೆ ನಿರಂತರವಾಗಿ ಕೆಲಸ ಇರ್ತದೆ. ಮತ್ತೆ ಇದನ್ನು ಈ ಸಣ್ಣ ಸಣ್ಣ ಮೀನುಗಳು ಮಾರ್ಕೆಟ್ ಅಲ್ಲಿ ಇರ್ತಾರಲ್ಲ, ಅದನ್ನ ಅವರು ಒಂದು ಸಣ್ಣ ಸಣ್ಣ ಇವರು ಇರ್ತಾರಲ್ಲ, ಸಣ್ಣ ದೋಣಿಯಲ್ಲಿ ಹೋಗಿ ಇಟ್ಕೊಂಡು ಬರ್ತಾರಲ್ಲ, ಅವರಿಗೆ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಸೇಲ್ ಮಾಡ್ಲಿಕ್ಕೆ ಅವರು ನಮ್ಮಂತ ಫಾರ್ಮರ್ ಗೆ ತಂದು ಕೊಡುವಾಗ ಅವರಿಗೆ ಸಹ ಒಂದು ಆ ಟೈಮಲ್ಲಿ ಅವರಿಗೆ ಕ್ಯಾಶ್ ಸಿಗ್ತದೆ, ಅವರು ಸಹ ತುಂಬಾ ಸಂತೋಷ ಆಗಿರ್ತಾರೆ. ಒಂದು ಈ ಬಿಸ್ನೆಸ್ ಅಲ್ಲಿ ಒಬ್ಬನಿಗೆ ಅಲ್ಲ ಸರ್, ರೈತ ಬಹಳಷ್ಟು ಮಂದಿಗೆ ಉದ್ಯೋಗ ಸಿಗ್ತಾ ಇದೆ. ಇದರಿಂದ ಕರೆ ಬರ್ತಾ ಇದಾವ್ರಿ, ದಯವಿಟ್ಟು ಕರೆ ಬರ್ತಾ ಇದೆ. ಒಂದು ಉದ್ಯೋಗ ಕ್ಷೇತ್ರನೇ ಸೃಷ್ಟಿಯಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಒಳ್ಳೇದು, ಧನ್ಯವಾದ ಕರೆ ಮಾಡಿದಕ್ಕೆ ತಮಗೆ. ಥ್ಯಾಂಕ್ ಯು ಸರ್. ಒಳ್ಳೇದು. ಮುಂದಿನ ಕರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ಮಲ್ಲೇಶ್ ಅಂತ, ಅರ್ಶಿಣಿಯಿಂದ ಸರ್. ಮಲ್ಲೇಶ್ ಅವರು, ಕೇಳಿ, ಪ್ರಶ್ನೆ ಕೇಳಿ, ಸುಟುಕಾಗಿ ಸಣ್ಣ ಪ್ರಶ್ನೆ ಕೇಳಿ. ಸರ್ ಇದು ಮೀನುಗಾರಿಕೆ ಅದ್ರ ಬಗ್ಗೆ ಕೇಳಬೇಕಾಯ್ತು ಸರ್. ಹಾ, ಕೇಳ್ರಿ. ಇವಾಗ ಸರ್ ನಮ್ಗೆ ಮೀನುಗಾರಿಕೆ ಮಾಡ್ಬೇಕಾದ್ರೆ ಹೊಲದಲ್ಲಿ ಇವಾಗ ನೀರಿಲ್ಲ ಸರ್, ಪೈಪ್ ಲೈನ್ ಇಲ್ಲ ಏನಿಲ್ಲ, ಸ್ಟಾರ್ಟಿಂಗ್ ಚಾಲು ಮಾಡ್ಬೇಕಾದ್ರೆ ನೀರಿನ ಗಿರಿಂದೆಲ್ಲ ವಯಲಿನ್ ಖರ್ಚು ಬಹಳ ಬರುತ್ತೆ ಸರ್. ಅದ್ರ ಕಂಡಿಂದ ಏನಾದ್ರೂ ಅದೇ ಈಗ ಏನು ಮೀನ್ ಸಾಕಾಣಿಕೆ ಮಾಡ್ಬೇಕಂದ್ರೆ ಖಂಡಿತವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಎರಡು, ಭೂಮಿ ಮತ್ತೆ ನೀರು. ನೀರು ಕಡ್ಡಾಯವಾಗಿ ಇರಲೇಬೇಕು. ನೀರಿನ ಸೌಲಭ್ಯ ಇದ್ರೆ ಮಾತ್ರ ನಾವು ಅವರಿಗೆ ಮೀನು ಕೃಷಿಗೆ ಅನುಮತಿ ಕೊಡ್ತೀವಿ. ಅದು ಏನಿದೆ, ನಿಮಗೆ ಸಹಾಯಧನ ಕೊಡುವಂತದ್ದು ಏನು, ನಿಮಗೆ ಪ್ರೋತ್ಸಾಹಕ್ಕೋಸ್ಕರ ಅಂದ್ರೆ ನೀವು ಅದನ್ನ ಏನಾದ್ರೂ ಈ ತರದ ಖರ್ಚುಗಳು ಇರ್ತಾವ ಅಂತಾನೆ ಸರ್ಕಾರ ಸಹಾಯಧನ ಕೊಡ್ತಾ ಇದೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ತಾವು ಮೀನು ಸಾಕಾಣಿಕೆ ಮಾಡಬಹುದು. ಅಂದ್ರೆ ಸರ್ ಒತ್ತಾಗಿ ನಾವು ನೀರು ಪೈಪ್ ಮಾಡ್ಬೇಕಾದ್ರೆ ಆಗಲ್ಲ ಸರ್, ಖರ್ಚು ಬಹಳ ಆಗುತ್ತೆ. ಅಲ್ಲ, ನೀರ್ ಖರ್ಚು ಅಂದ್ರೆ ಮಾಡ್ಕೋಬೇಕು. ಮತ್ತೆ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ನೀರಿದ್ರೆ ಮಾತ್ರ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯತೆ. ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾತ್ರ ನಾವು ಮೀನು ಕೃಷಿಗೆ ಅನುಮತಿ ಕೊಡ್ತೀವಿ. ಒಳ್ಳೇದು ಮಲ್ಲೇಶ್ ಅವ್ರೆ. ಇನ್ನೊಂದು ಕರೆ, ಮುಂದಿನ ಕರೆ ಇದೆ. ಹಲೋ ಸರ್. ಹಾ, ಕೇಳಿ, ಪ್ರಶ್ನೆ ಎಲ್ಲಿಂದ ರೀ? ಸರ್ ಹೇಳಿದ್ರಿ, ನಾವು ಕನ್ಮಡಿ ವಿಠಲ್ ಅಂತ ಹೇಳಿ. ವಿಠಲ್ ಅವ್ರು ಕೇಳಿ, ಹಾ ಬೇಗ ಕೇಳಿ. ಸರ್ ಆಲ್ರೆಡಿ ನಾವು ಹೊಂಡ ಹಾಕಿದೀವಿ ಇವಾಗ. ಹ್ಮ್, ಅದಕ್ಕೇನ್ರಿ ಸಹಾಯಧನ ನಾವು ಇಲ್ಲ ಕೊಡ್ತಾರ? ಅಲ್ಲ, ಹೊಂಡ ತೆಗೆದ್ಬಿಟ್ರ ನೀವೀಗ? ಹಾ, ಆಲ್ರೆಡಿ ರೆಡಿ ಮಾಡಿದ್ರೆ ಸರ್. ಮತ್ತೆ ಇಲಾಖೆಗೆ ಅರ್ಜಿ ಕೊಟ್ಟಿಲ್ಲ ನೀವು? ಇಲ್ಲ ಇಲ್ಲ, ಇಲ್ಲಿ ಸಂತ ರೈತರ ನಾವು ಸರ್ ಸಂತ ಮಾಡಿದೀವಿ. ಹ್ಮ್, ಎಷ್ಟು ಎಕರೆ ಮಾಡಿದಿರಿ? ನಾವು 101 ಎಕರೆ ಸರ್. 1 ಎಕರೆ, ಅದೇ ಈಗಾಗಲೇ ಮಾಡಿರ್ತಕ್ಕಂಥ ಕೃಷಿ ಹೊಂಡ ಏನು ಮೀನು ಕೃಷಿ ಕೊಳಗಳಿಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದರೆ ನೀವು ಇಲಾಖೆಯನ್ನು ಸಂಪರ್ಕ ಮಾಡಿ ಅದು ಮೀನು ಮರಿ ಕೊಡುವಂಥದ್ದು ಏನಿದೆ ಅದನ್ನ ಬೇಕಾದರೆ ಕೊಡ್ತಾರೆ. ಹೌದ್ರಾ ಸರ್? ಹಾಂ, ಒಳ್ಳೇದು. ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಮುಂದೆ ಕೊಡ್ಬೋದಾ ಸರ್? ಅದು ನಮ್ಮ ಇಲಾಖೆಯಿಂದ ಇಲ್ಲ, ಅದು ನೀವು ಏನು ಕೋಳಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆಗೆ ಸ್ಕೀಮು ನೀವು ವೆಟರ್ನರಿ ಡಿಪಾರ್ಟ್ಮೆಂಟ್ ಪಶುವೈದ್ಯ ಸೇವಾ ಇಲಾಖೆ ಸಂಪರ್ಕ ಮಾಡಬೇಕು. ಒಳ್ಳೇದು. ಮುಂದಿನ ಕರೆ. ಹಲೋ. ಹಲೋ. ಹಾ ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ? ಹಲೋ ಕೇಳಿ, ಪ್ರಶ್ನೆ ಎಲ್ಲಿಂದ ರೀ ಸರ್? ನಮಸ್ಕಾರ, ನಾವು ಪರಶುರಾಮ್ ಅಂತ ಸರ್ ಮಾತಾಡೋದ. ಪರಶುರಾಮ್ ಅವ್ರು, ಕೇಳಿ, ಮೀನು ಸಾಕಾಣಿಕೆ ಬಗ್ಗೆ ಮಾತ್ರ. ಹೌದು ಸರ್, ಇದು ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಸರ್, ಎಲ್ಲಿ ಸಲ್ಲಿಸ್ಬೇಕು ಸರ್, ಸ್ವಲ್ಪ ಮಾಹಿತಿ ತಿಳಿಸ್ರಿ ಸರ್. ಯಾವ್ರು ನಿಮ್ದು? ನಮ್ದು ಅನ್ವಾರ ಸರ್. ಅನ್ವಾರ್ ರಾಯಚೂರು ತಾಲೂಕಾ? ಹೌದು ಸರ್. ರಾಯಚೂರು ತಾಲೂಕು ಅನ್ವಾರ. ನೀವು ಮಾವಿನಕೆರೆ ಹತ್ರ ನಮ್ದು ಆಫೀಸ್ ಇದೆ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ, ಅಲ್ಲಿ ನೀವು ಅರ್ಜಿಯನ್ನು ಕೊಟ್ಟರೆ ನಾವು ನಿಮಗೆ ಸ್ಥಳ ಭೇಟಿ ಮಾಡಿ ನಿಮ್ದು ಯೋಗ್ಯ ಇದೆ ಎಲ್ಲ ಜಮೀನು ಅಂತ ನೋಡ್ಬಿಟ್ಟು ನಿಮಗೆ ಮುಂದೆ ಸಲಹೆ ಕೊಡ್ತೀವಿ ಅದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೇದು, ಥ್ಯಾಂಕ್ ಯು. ಶರಣಬಸವರಿಗೆ, ಮುಖ್ಯವಾಗಿ ಮೀನು ಸಾಕಾಣಿಕೆ ರೈತನ ಹತ್ರ ಭೂಮಿ ಇರುತ್ತೆ, ನೀರಿರ್ತದೆ. ಈಗ ಒಂದು ಹೆಕ್ಟರ್ಗೆ ಯುನಿಟ್ ಕಾಸ್ಟು ಇಷ್ಟಿದೆ, ಒಂದು ಮೀನುಗಾರಿಕೆಯನ್ನು ಮಾಡಬೇಕಾದ್ರೆ ಸುಮಾರು ಒಂದು 7-8 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅದರಲ್ಲಿ. ರೈತರಿಗೆ ನೀವು ಇಲಾಖೆ ಮುಖಾಂತರ ಏನಾದರೂ ಒಬ್ಬರಿಗೆ ಹಣಕಾಸಿನ ತೊಂದರೆಗಳಿರ್ತವೆ, ಇದಕ್ಕೆ ಸಾಲ ರೂಪದಲ್ಲಿ ಬ್ಯಾಂಕ್ಗಳು ಮುಂದೆ ಬರ್ತಾ ಇದ್ದಾವೆ, ಹೇಗೆ? ಖಂಡಿತ, ಇದೇನಿದೆ ಅವರು, ನಾವು ಹೆಂಗೂ ಇದನ್ನ ಮಾಡ್ಬೇಕಾದ್ರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ ಇದನ್ನ ಮಾಡಿರ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಅವರು ಖಂಡಿತ ಮಾಡಿರ್ತಾರೆ, ಅದನ್ನ ನಾವು ಬ್ಯಾಂಕಿನವರಿಗೆ ಕೊಟ್ಟು ಬ್ಯಾಂಕಿನವರಿಗೆ ಅವರಿಗೆ ಏನಾದರೂ ಹಣಕಾಸಿನ ಸಹಾಯ ಬೇಕು ಅಂತ ಅನ್ನೋದಾದ್ರೆ ನಾವು ಅದನ್ನ ಬ್ಯಾಂಕಿಗೆ ರೆಕಮೆಂಡ್ ಮಾಡ್ತೀವಿ, ಆ ಬ್ಯಾಂಕಿನವರು ಅದಕ್ಕೆ ಲೋನ್ ಕೊಡ್ತಾರೆ, ಮತ್ತೆ ನಮ್ದು ಹೆಂಗೂ ಸಬ್ಸಿಡಿ ಬರ್ತಾ ಇರೋದ್ರಿಂದ ಖಾತೆಗೆ ಅವರು ಜಮಾ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ಹಣಕಾಸಿನ ಇದ್ರ ಬಗ್ಗೆ ಯಾರು ರೈತರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದರಲ್ಲೂ ಕೂಡ ನಮ್ಮ ಏನು ಕೇಂದ್ರ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೀನುಗಾರಿಕೆಗೂ ಕೂಡ ಅನ್ವಯ ಆಗೋ ತರ ಮಾಡಿದೆ. 3 ಲಕ್ಷದವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಅದು ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಅವರಿಗೆ ಸಹಾಯಧನ ಸಿಗುತ್ತೆ. ಇದರಲ್ಲಿ ಟೋಟಲ್ ಆಗಿ ಈಗ ರೈತ ಒಂದು 10 ಲಕ್ಷ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಾಗ ಬಡ್ಡಿ ಯಾವ ರೀತಿ ಆಕರಣೆ ಆಗುತ್ತೆ 10 ಲಕ್ಷ ಒಂದು ಸಾಲ ತಗೊಂಡಾಗ ರೈತ ಬ್ಯಾಂಕಲ್ಲಿ? ಅಲ್ಲ, ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಕಡಿಮೆ ಇದೆ. ಕಡಿಮೆ ಇದೆ, ಕಡಿಮೆ ಇದೆ ಬಡ್ಡಿ. ಅದು ಕೇವಲ 4 ಲಕ್ಷವರೆಗೆ 3 ಲಕ್ಷವರೆಗೆ ಕಿಸಾನ್ 3 ಲಕ್ಷವರೆಗೆ? ಹೌದು, ಕಡಿಮೆ ಇರುತ್ತೆ. ಈಗ ರೈತ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಹೇಗೆ ಬಹಳಷ್ಟು ಜನ ರೈತರು ಲಾಭ ಪಡ್ಕೋತಾ ಇದ್ದಾರೆ, ಹೇಗೆ? ನಮ್ದು ಕಳೆದ ವರ್ಷ 2020-21 ಸಾಲಿನಲ್ಲಿ ಇದು ಪ್ರಥಮವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ನಾವು ಕಳೆದ ವರ್ಷ ಸುಮಾರು 89 ಹೆಕ್ಟೇರ್ನಷ್ಟು ಹೊಸ ಏರಿಯಾ ವಿಸ್ತರಣೆ ಆಗಿದೆ. ಹೊಸದಾಗಿ 89 ಹೆಕ್ಟೇರ್ನಷ್ಟು ಅಂದ್ರೆ ಒಂದು 80 ಜನ ರೈತರು ಇದರದ ಒಂದು ಸಹಾಯಧನ ಪಡ್ಕೊಂಡಿದ್ದಾರೆ. ಮತ್ತೆ ಈ ವರ್ಷ ನಾವು ಅರ್ಜಿ ಕರೆದಾಗ ಸುಮಾರು 1000ಕ್ಕಿಂತ ಹೆಚ್ಚು ಅರ್ಜಿಗಳು ನಮ್ಮ ಮೀನು ಕೃಷಿ ಮತ್ತೆ RAS ವಿವಿಧ ಘಟಕಗಳಿಗಾಗಿ ಬಂದಿದೆ. ಇದು ಇಡೀ ರಾಜ್ಯದಲ್ಲೇ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂಥ ಇದು ಹೆಚ್ಚಿನ ಅರ್ಜಿಗಳು. ಸೊ ಹಂಗಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಸಹಾಯಧನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಈಗ ಒಂದು ರೈತ ಒಂದು ಹೆಕ್ಟರ್ನಲ್ಲಿ ಕೊಳ ನಿರ್ಮಾಣ ಮಾಡಿದಾಗ ಆ ಒಂದು ಕೊಳವನ್ನ, ಮೀನು ಸಾಕಾಣಿಕೆ ಕೊಳವನ್ನ ಮಲ್ಟಿಪರ್ಪಸ್ ಆಗಿ ಉಪಯೋಗ ಮಾಡ್ಕೋಬಹುದು, ಅದರಲ್ಲಿ ಇರ್ತಕ್ಕಂತ ನೀರು ಇರಬಹುದು. ಅವರು ಈಗ ಅಲ್ಲಿ ನೀರಿನ ವ್ಯವಸ್ಥೆ ಅವರಿಗೆ ಇತ್ತು ಅಂತಂದ್ರೆ, ಅಂದ್ರೆ ನೀರು, ಆ ನೀರನ್ನು ನಾವು ಬೆಳೆಗೆ ಉಪಯೋಗಿಸಿದ ನಂತರ ಅದಕ್ಕೆ ಮತ್ತೆ ರಿಪ್ಲೆನಿಶ್ ಮಾಡುವಂತ ವ್ಯವಸ್ಥೆ ಅದನ್ನ ಖಂಡಿತ ಬೆಳೆಗೆ ಉಪಯೋಗ ಮಾಡ್ಕೋಬಹುದು. ಅದನ್ನು ಉಪಯೋಗ ಮಾಡೋದ್ರಿಂದ ಅದ ಏನು ಫಲವತ್ತಾದ ನೀರನ್ನು ಅವರು, ಈವನ್ ರೈತರ ಇಳುವರಿ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಹೇಗೆ ಇದು ಸಕ್ಸಸ್ಫುಲ್ ಆಗಿ, ಎಷ್ಟು ವರ್ಷ ಒಮ್ಮೆ ಮೀನು ಸಾಕಾಣಿಕೆಯನ್ನು ಮಾಡಿದರೆ ಮೀನು ಮರಿ ಬಿಡ್ತಾರೆ ರೈತರು, ಅಕಸ್ಮಾತ್ ಇದು ಒಂದು ವರ್ಷದಲ್ಲಿ ಅವರು ಸ್ಟಾಪ್ ಮಾಡಿಬಿಟ್ರು, ಅವಾಗ ಏನಾದರೂ ಅದಕ್ಕೆ, ಯಾಕಂದ್ರೆ ಮುಂದುವರ್ಸೊಂದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂತಕ್ಕಂಥದ್ದು ಬಂದಾಗ ಅದಕ್ಕೆ ಏನಾದರೂ ಸರ್ಕಾರದಿಂದ ರೈತ ಸಬ್ಸಿಡಿ ತಗೊಂಡದನ್ನ ಕಟ್ಟು ವಾಪಸ್ ಇದೆ? ಅದು ಏನಿದೆ, ಒಂದು ಸರಿ ಆ ಒಂದು ಕೃಷಿಗೆ ರೈತರು ಒಂದು ಮೀನು ಕೃಷಿಗೆ ಸಹಾಯಧನ ತಗೊಂಡ್ರೆ ಅವರು 7 ವರ್ಷದವರೆಗೂ ಆ ಒಂದು ಮೀನು ಕೃಷಿ ಮಾಡಬೇಕು, ಅದರಲ್ಲಿ ಇರಬೇಕು ಅನ್ನೋ ಒಂದು ಕಂಡೀಷನ್ ಇರುತ್ತೆ, ಒಂದು ಅಗ್ರಿಮೆಂಟು ಕೂಡ ಇರುತ್ತೆ. ಒಂದು ವೇಳೆ ಅವರು ಅದನ್ನ ಮೀನು ಏನು ಕೃಷಿ ಮಾಡೋದನ್ನ ನಿಲ್ಲಿಸಿದ್ರೆ ಅದನ್ನ ನಾವು ಭೂಕಂದಾಯ ನಿಯಮದ ಪ್ರಕಾರ ಅದನ್ನ ನಾವು ಸರ್ಕಾರಕ್ಕೆ ವಾಪಸ್ ತುಂಬಬೇಕಂತ ನಿಯಮ ಇದೆ. 7 ವರ್ಷ ಮಾಡಲೇಬೇಕು, 7 ವರ್ಷ ಮಾಡಬೇಕಾಗುತ್ತೆ. ಅದನ್ನ ರೈತರು ಅದರ ಬಗ್ಗೆ, ಯಾಕಂದ್ರೆ ಲಾಭದಾಯಕ ಉದ್ಯಮ ಆಗಿರೋದ್ರಿಂದನೇ ಅದಕ್ಕೆ ಬಹಳಷ್ಟು ಹೆಚ್ಚು ಹೆಚ್ಚು ಆಸಕ್ತಿ ತೋರಿಸಿ ರೈತರು ಬರ್ತಾ ಇದ್ದಾರೆ. ಒಂದು ಕರೆ ಇದೆ. ಹಲೋ. ಹಲೋ. ಹಾ ಕೇಳಿ, ಪ್ರಶ್ನೆ ಕೇಳಿ, ಎಲ್ಲಿಂದ ರೀ? ಹಲೋ. ಹಲೋ. ಹಲೋ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಅದೇ ಸರ್, ನಾವು ಸಣ್ಣ ಒಂದು ರಂಡಗಳಲ್ಲಿ ಮೀನು ಸಾಕಣೆ ಮಾಡ್ಬೇಕಾದ್ರೆ. ಮೀನು ಕೃಷಿ ಮಾಡ್ಬೇಕತ್ ಮಾಡಿರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾವು? ಸೀಕಲ್. ಸೀಕಲ್. ಏನೋ ನಿಮ್ದು ಮೊಬೈಲ್ ಕೃಷಿ ಹೊಂಡ ಇದೆನಾ ಏನಿದೆ ನಿಮ್ದು? ನೀರಿದೆ ರೀ, ನೀರಿನ ಅನುಕೂಲತೆ. ಕೃಷಿ ಹೊಂಡದಲ್ಲಿ ಮಾಡೋದಾದ್ರೆ ನೀವು ಮಾನ್ವಿ ತಾಲೂಕು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ನಮಗೆ ನಮ್ಮ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಉಚಿತವಾಗಿ ನಾವು ಮೀನ್ಮರಿಯನ್ನು ಕೊಡ್ತೀವಿ. ಹೊಸದಾಗಿ ನೀವು ಕೆರೆ ಮಾಡಿ ಇನ್ನೂ ಜಾಸ್ತಿ ಏರಿಯಾ ಪ್ರದೇಶ ವಿಸ್ತರಣೆ ಮಾಡಬೇಕು ಅಂತಿದ್ರೆ ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟರೆ ಅದನ್ನು ಕೂಡ ನಾವು ಸ್ಥಳ ಭೇಟಿ ಮಾಡಿ ನಿಮಗೆ ಏನು ಎಕರೆ ಭತ್ತ ಬೆಳೆ ಹೊಸದಾಗಿ ಅರ್ಧ ಎಕರೆ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಇಲಾಖೆಗೆ ಅರ್ಜಿ ಕೊಡಿ, ನಾವು ನಿಮಗೆ ಏನು ಸ್ಥಳ ಭೇಟಿ ಮಾಡಿ ನಿಮಗೆ ಸಹಾಯಧನ ಕೊಡುವಂತ ಮಾನ್ವಿ ದಾಖಲಾತಿ ದಾಖಲಾತಿ ಏನೇನು ಸಲ್ಲಿಸಬೇಕು ಅಂತ ಹೇಳಿ. ದಾಖಲಾತಿ ನೀವು ಅರ್ಜಿ ಕೊಟ್ರೆ ಪಾಣಿ ಹಚ್ಚಿ ನಮ್ಮಲ್ಲಿ ಅರ್ಜಿ ಇರುತ್ತೆ, ಅರ್ಜಿ ಕೊಟ್ರೆ ರಾಯಚೂರು ತಾಲೂಕಿಗೆ ಬರುತ್ತೆ ನಿಮ್ದು. ಮಾನ್ವಿದು ಆಫೀಸ್ ಇಲ್ಲ, ರಾಯಚೂರಿಗಿದೆ ಆಫೀಸು. ನೀವು ಅಪ್ಲಿಕೇಶನ್ ನಮ್ಮ ರಾಯಚೂರು ಕಚೇರಿಗೆ ಕೊಟ್ರೆ ನಾವು ಅದನ್ನು ನಿಮಗೆ ಖಂಡಿತ ಸಹಾಯ ಮಾಡ್ತೀವಿ. ರಾಯಚೂರಿಗೆ, ರಾಯಚೂರು ತಾಲೂಕು, ರಾಯಚೂರು ಮೀನುಗಾರಿಕೆ ಇಲಾಖೆ ರೀ. ಮೀನುಗಾರಿಕೆ ಇಲಾಖೆ ಎಲ್ಲಿ ಬರ್ತಾ ಸರ್? ಗೊತ್ತಿಲ್ಲ. ಮಾವಿನ ಕೆರೆ ಹತ್ರ ಬರ್ತದೆ. ನೀವು ಮಾವಿನ ಕೆರೆ ಹತ್ರ ಬಂದ್ರೆ ನಮ್ಮ ಆಫೀಸ್ ಇದೆ, ಅಲ್ಲಿ ಅರ್ಜಿ ಕೊಡ್ಬೋದು. ಅರ್ಜಿ ಕೊಡ್ರಿ. ಓಕೆ, ಒಳ್ಳೇದು, ಒಳ್ಳೇದು, ಒಳ್ಳೇದು. ಮುಂದಿನ ಕರೆ. ನಮಸ್ಕಾರ, ಮುಂದಿನ ಕರೆ. ಹಲೋ, ಸರಿ ಇಡ್ರಿ. ಹಲೋ, ಹಲೋ, ಕುಕ್ನೂರು. ಹಾ, ಕೇಳಿ, ಪ್ರಶ್ನೆ ಕೇಳ್ರಿ. ಅರ್ಧ ಎಕರೆ ಎಷ್ಟು ಯಾವಾಗ ಕೊಡ್ತೀರಿ ಸರ್? ಏನ್ ಹೇಳಿ? ಮೀನು ಏನ್ ಮಾಡ್ಬೇಕತ್ ಮಾಡಿರ್ತಾವ? ಮೀನು ಸಾಕಾಣಿಕೆ ಮಾಡ್ಬೇಕತ್ ಮಾಡಿರಿ. ನೀರಿದೆ ತಮ್ಗೆ? ಬೋರ್ ಇದೆ. ಮೀನ್ ಸಾಕಾಣಿಕೆ ಮಾಡ್ಬೇಕಂದ್ರೆ ಒಂದು ಅರ್ಜಿ ಕೊಡ್ರಿ ನಮ್ಗೆ ಕುಕ್ನೂರು. ನಾವು ನಿಮ್ಗೆ ಸ್ಥಳ ಭೇಟಿ ಮಾಡಿ ನಿಮ್ಗೇನು ಸಲಹೆ ಸಹಕಾರ ಮತ್ತು ಸಹಾಯಧನ ಏನ್ ಬೇಕು ಅದನ್ನ ನಿಮ್ಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಹೌದ್ ಹೌದ್. ಮತ್ತೆ ಎಲ್ಲಿ ಹಾಕ್ತಿರಿ? ಮತ್ತೆ ತೆಗ್ಗು ಮಾಡಿದ ನೀವು ಹೊಂಡ ಮಾಡ್ಬೇಕಲ್ರಿ, ಕೆರೆ ಮಾಡ್ಕೋಬೇಕಲ್ಲ. ಕೆರೆ ಕೆರೆ ಮಾಡ್ಕೊಂಡು ನೀರ್ ಬಿಟ್ಟು ಮೀನ್ ಮರಿಗಳನ್ನ ಬಿಡಬೇಕು. ಅದಕ್ಕೆ ಇಲಾಖೆಯವರು ಅದು ಬಂದು ವಿಸಿಟ್ ಮಾಡಿ ಎಸ್ಟೇಟ್ ಅದ ನಿಮ್ದು ಏರಿಯಾ ಕ್ಷೇತ್ರ ನೋಡ್ಕೊಂಡ್ಬಿಟ್ಟು ಅರ್ಜಿ ಕೊಡ್ಬೇಕು ನೀವು ಅಲ್ಲಿ ಇಲಾಖೆಗೆ. ಮಾರಾಟ ಮಾಡ್ಬೇಕ್ರಿ. ಇಲ್ಲಿಗ ಕರಿ ಮಾಡ್ಕೊಂಡು ತಿನ್ಬಿಡುದು ಮನೆಯಲ್ಲೇ, ಎಲ್ಲ ತಿಂತಾರಲ್ಲ ಈಗ ಹಳ್ಳಿಯಲ್ಲೆಲ್ಲ ಮಾರಾಟ ಆಗ್ತಾ ಇದ್ದಾವೆ. ಮೀನು ಮಾರಾಟ ಸಾಕಷ್ಟು ಆಗ್ತಾ ಇದೆ ಜಿಲ್ಲೆಯಲ್ಲಿ. ಅದು 8-10 ತಿಂಗಳು ಬೇಕು ನಿಮಗೆ ಕೆರೆಯಲ್ಲಿ ಮಾಡಬೇಕು ಅಂತಂದ್ರೆ ನೀವು. ಅಥವಾ ಅದು ಸರಿಯಾದ ರೀತಿಯಲ್ಲಿ ದೊಡ್ಡ ಮರಿಗಳನ್ನು ಬಿಟ್ಟು ಅದಕ್ಕೆ ಆಹಾರ ಹಾಕಿದ್ರೆ ಬೇಗ 6 ತಿಂಗಳಲ್ಲೂ ಕೂಡ ಅದು ದೊಡ್ಡವಾಗ್ತವೆ. ನೀವೇ ತಂದ್ಕೋಬೇಕು ಇಲಾಖೆ ಬಂದು ಭೇಟಿ ಕೊಡ್ರಿ. ಇಲಾಖೆಗೆ ಒಂದು ಬರ್ರಿ, ಮಾವಿನ ಕೆರೆ ಹತ್ರ ಇಲಾಖೆ ಇದೆ, ಬಂದು ಅಧಿಕಾರಿಗಳಿಗೆ ಭೇಟಿಯಾಗ್ರಿ, ಎಲ್ಲ ಮಾಹಿತಿ ಕೊಡ್ತಾರೆ ನಿಮಗೆ. ಒಳ್ಳೆಯದು, ಧನ್ಯವಾದಗಳು. ಸರ್, ವೇಳೆ ಆಗ್ತಾ ಇದೆ. ಕೊನೆಯದಾಗಿ ರೈತರಿಗೆ ಮೀನು, ಯಾಕಂದರೆ ಭಾಳಷ್ಟು ಮಂದಿ ಗೊಂದಲದಿದ್ದಾರೆ, ಯಾರು ತೊಗೋತಾರೆ ಮೀನು, ಎಲ್ಲಿ ಮಾರಾಟ ಆಗುತ್ತೆ, ಏನು ಸಮಸ್ಯೆ ಇದೆ, ಹೇಗೆ ಮಾಡಿದರೆ ಯಾರು ಹೋಯ್ತಾರೆ ಅಂತಕ್ಕಂಥದ್ದು, ಇದಕ್ಕೆ ಏನು ಹೇಳ್ತೀರಿ? ಖಂಡಿತ ಆ ಒಂದು ಆತಂಕ ರೈತರು ಪಡಬೇಕಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಾನು ಆಗಲೇ ಹೇಳ್ದಂಗೆ ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ನಗರ ಪ್ರದೇಶಗಳವರೆಗೆ ಮೀನಿನ ಬೇಡಿಕೆ ಸಾಕಷ್ಟು ಇದೆ. ಎಷ್ಟೇ ಮೀನು ಉತ್ಪಾದನೆ ಆದರೂ ಕೂಡ ನಿಮ್ಮ ಇದ್ದಲ್ಲೇ ನಿಮ್ಮ ಸ್ಥಳದಲ್ಲೇ ಬಂದು ಮೀನನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಮೀನು ಮಾರಾಟಗಾರರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆ ಥರದ ರೈತರು ಯಾರು ನಾವು ಮೀನು ಮಾರಾಟಕ್ಕೆ ಆಗ್ತಾ ಇಲ್ಲ ಅನ್ನೋದು ಏನಾದರೂ ಇದ್ದರೆ ನಮಗೆ ಇಲಾಖೆಗೆ ಸಂಪರ್ಕ ಮಾಡಿದಲ್ಲಿ ನಾವು ಮೀನು ಮಾರಾಟಗಾರರ ಒಂದು ಅವರಿಗೆ ಏನು ಅವರ ಸಂಪರ್ಕವನ್ನು ಮಾಡಿಸಿ ಅವರಿಗೆ ಮೀನು ಮಾರಾಟ ಆಗೋ ಥರ ನಾವು ನೋಡ್ಕೊತೀವಿ. ಅದರ ಬಗ್ಗೆ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮತ್ತು ಯಾವುದೇ ಇಡೀ ನಮ್ಮ ಜಿಲ್ಲೆ ಅಥವಾ ರಾಜ್ಯದ ಯಾವುದೇ ರೈತರು ತಮ್ಮ ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಪಡಿಬೇಕಾದ್ರೆ ನಮ್ಮ ಇಲಾಖೆಯಲ್ಲಿ 24/7 24 ಗಂಟೆಗಳ ಕಾಲ ಒಂದು ಸಹಾಯವಾಣಿ ಇದೆ. 8277200300 ಅಂತ ಒಂದು ಸಂಖ್ಯೆ ಇದೆ. 8277200300 ಈ ಒಂದು ಸಂಖ್ಯೆಗೆ ಕರೆ ಮಾಡಿದಲ್ಲಿ ಏನು ದಿನದ 24 ಗಂಟೆಗಳಲ್ಲೂ ಕೂಡ ತಮ್ಮ ಸಮಸ್ಯೆಗೆ ಅಥವಾ ಏನಾದರೂ ಸಲಹೆಗಳಿದ್ರೆ ಆ ಒಂದು ಇದಕ್ಕೆ ಸ್ಪಂದಿಸುವಂಥ ಇಲಾಖೆಯ ಸಹಾಯವಾಣಿ ಇದೆ. ಎಲ್ಲ ರೈತರು ಮತ್ತು ಮೀನುಗಾರರು ಮೀನು ಕೃಷಿಕರು ಇದರ ಒಂದು ಸೌಲಭ್ಯವನ್ನು ಪಡ್ಕೋಬೇಕು. ಯಾವುದೇ ಮಾಹಿತಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಒಂದು ಸಂಖ್ಯೆಗೆ ಕರೆ ಮಾಡಿದಲ್ಲಿ ಖಂಡಿತ ಅದರ ಬಗ್ಗೆ ಮಾಹಿತಿ. ಈಗ ಒಂದು ಹೆಕ್ಟರ್ ನಲ್ಲಿ ರೈತ ಮಾಡಿದಂದ್ರೆ ಅಂದಾಜು ಎಷ್ಟು ಖರ್ಚು ವೆಚ್ಚಗಳು ಲಾಭ ಎಷ್ಟಾಗಬಹುದು ಮೀನುಗಾರಿಕೆ? ಯಾಕಂದ್ರೆ ಇಲಾಖೆಯಿಂದ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಒಂದು ಹೆಕ್ಟರ್ ಮೀನು ಸಾಕಾಣಿಕೆ ಮಾಡಿದಪ್ಪ ಅಂತಂದ್ರೆ ವರ್ಷದಲ್ಲಿ ಎಷ್ಟೆಷ್ಟು ಲಾಭ ಪಡ್ಕೋಬಹುದು ಅಂತ? ಈಗ ಒಂದು ಹೆಕ್ಟೇರ್ ಅಂತಂದ್ರೆ ಈಗ ಅವರಿಗೆ ಖರ್ಚು ಯೂನಿಟ್ ಕಾಸ್ಟ್ ಹಾಕಿದಿವಿ ಏನಿದೆ ಅದು ಖರ್ಚೆ ಎಲ್ಲ ಸೇರಿ ಅದೆಲ್ಲ ಸೇರಿ ಖರ್ಚಾಗತ್ತೆ. ತದನಂತರ 11-12 ಲಕ್ಷ ಅವರಿಗೆ ಏನು ಅಷ್ಟು ಖರ್ಚು ಬರುತ್ತೆ. ಅದಾದ ನಂತರ ನಂತರದ ವರ್ಷಗಳಲ್ಲಿ ಇವ್ರಿಗೆ ಏನಿರುತ್ತೆ ಫೀಡ್ ಮತ್ತೆ ಫರ್ಟಿಲೈಸರ್ಸ್ ಈ ತರದ್ದು ಸ್ವಲ್ಪ ಅಂದ್ರೆ ಗೊಬ್ಬರ ಹಾಕುವಂಥದ್ದು ಆಹಾರ ಹಾಕುವಂಥದ್ದು. ಈಗ ಆಹಾರದ ಖರ್ಚೆ ಸುಮಾರು 40% ಅದು ಖರ್ಚು ಬರುತ್ತೆ. ಸೊ ಒಂದು ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 4-5 ಲಕ್ಷದವರೆಗೂ ಖರ್ಚು ಬರುತ್ತೆ.